ಆಕಾಶವಾಣಿ ಮಡಿಕೇರಿ. ಕಾರ್ಯಕ್ರಮ ಕೃಷಿ ರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ನಮ್ಮ ಇಂದಿನ ಕೃಷಿ ರಂಗದಲ್ಲಿ ಜಲಮೂಲಗಳಲ್ಲಿ ನೀರು ಕಡಿಮೆ ಇರುವಾಗ ಸಾರ್ವಜನಿಕರ ಪಾತ್ರ, ಈ ಕುರಿತು ಮಿಲನಾ ಕೆ ಭರತ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ಕೇಳುಗರೆ, ಬೇಸಿಗೆ ಹತ್ತಿರ ಬಂದಾಗೆ ನೀರಿನ ಮೂಲಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗುತ್ತೆ. ಇಂತಹ ಸಂದರ್ಭದಲ್ಲಿ ಜನರು ಕೆಲವೊಂದು ಈ ಜಲಚರಗಳಿಗೆ ಸಂಬಂಧಪಟ್ಟ ಹಾಗೆ ಎಚ್ಚರಿಕೆಗಳನ್ನು ವಹಿಸಬೇಕಾಗತ್ತೆ. ಮತ್ತು ಮಳೆಗಾಲ ಪ್ರಾರಂಭವಾಗೋದಕ್ಕೆ ಇನ್ನೇನು ಕೆಲವೇ ದಿನಗಳು ಉಳಿದಿರೋದ್ರಿಂದ ಮೀನು ಕೃಷಿಗೂ ಕೂಡ ನಮ್ಮ ರೈತ ಬಾಂಧವರು ತಯಾರು ಮಾಡ್ಕೋಬೇಕಾಗತ್ತೆ. ಈ ಎಲ್ಲ ವಿಚಾರಗಳ ಬಗ್ಗೆ ನಾವಿವತ್ತು ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಕುರಿತು ನಮಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಮೀನುಗಾರಿಕೆ ಇಲಾಖೆಯಲ್ಲಿ ಸಹಾಯಕ ನಿರ್ದೇಶಕರಾಗಿರುವಂಥ ಮಿಲನಾ ಕೆ ಭರತ್ ಅವರು. ನಮಸ್ಕಾರ ಮಿಲನಾ ಭರತ್ ಅವರೇ. ನಮಸ್ತೆ ಸರ್. ಪ್ರಾರಂಭದಲ್ಲಿ ನಾವು ಈ ಮಹಶೀರ್ ಮೀನು ಬಗ್ಗೆ ಕೇಳ್ತಾ ಇರ್ತೀವಿ. ಇದೊಂದು ಪಾರಂಪರಿಕ ಮೀನು, ಅಳಿವಿನ ಅಂಚಿನಲ್ಲಿರುವಂಥ ಮೀನು ಅಂತ ಅಂದು, ಇದರ ಒಂದು ಸಂರಕ್ಷಣೆಯ ಅಗತ್ಯ ಏನು, ಇದರ ಮಹತ್ವ ಏನು ಅಂತ ಸ್ವಲ್ಪ ಹೇಳ್ತೀರಾ? ಹಾ ಸರ್, ಈ ಮಹಶೀರ್ ಅನ್ನೋದು ಒಂದು ಕೋಲ್ಡ್ ವಾಟರ್ ಫಿಶ್ ಅಂತ ಹೇಳಿ ಕರೀತಾರೆ. ನಮ್ಮ ಕಾವೇರಿ ನದಿಯನ್ನು ನೈಸರ್ಗಿಕವಾಗಿ ಆವಾಸ ತಾಣವಾಗಿ ಸ್ವೀಕಾರ ಮಾಡಿರುವಂತಹ ಒಂದು ಮೀನು. ಇದು ಹೇಗೆ ಅಂದರೆ, ನಾವು ನಮ್ಮ ಕೆರೆಗಳಲ್ಲಿ ಏನು ಬೆಳೆಸ್ತೇವೆ, ಕಾರ್ಪ್ ಜಾತಿ ಅಥವಾ ಮೀನೋ ಜಾತಿಯ ಮೀನುಗಳಿದಿಂತವೆ, ಕಟ್ಲ, ರೋಹು, ಸಾಮಾನ್ಯ ಗಿಂಡೆ, ಆ ವೆರೈಟಿಯ ಕುಟುಂಬಕ್ಕೆ ಸೇರಿದಂತಹ ಮೀನೇ ಇದು. ಇದು ಕೇವಲ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಅಂತ ಮಾತ್ರ ಅಲ್ಲ, ದಕ್ಷಿಣ ಏಷ್ಯಾದ ಚೀನಾ, ಪಾಕಿಸ್ತಾನ, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ್ ಮುಂತಾದ ದೇಶಗಳಲ್ಲಿ ಕೂಡ ಇದು ಕಂಡುಬರುತ್ತೆ. ಮಹಾಶಿರ ಹೆಸರು ಯಾಕೆ ಬಂತು ಅಂತ ಹೇಳಿದ್ರೆ ಎರಡು ವಾದ ಇದೆ. ಒಂದು, ಮಹಾ ಮತ್ತು ಶಿರ, ದೊಡ್ಡದಾದ ತಲೆಯನ್ನು ಹೊಂದಿರುವಂತಹ ಮೀನು ಅಂತ. ಇನ್ನೊಂದು, ಅದರ ಹುರುಪೆಗಳು ಅಂದ್ರೆ ಸ್ಕೇಲ್ ಅಂತ ಏನ್ ಕರಿತೀವಿ, ಉಳಿದ ಕಾರ್ಪ್ ಜಾತಿಗೆ ಸೇರಿದ ಮೀನುಗಳಿಗಿಂತ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಅದನ್ನ ಮಹಾಶಿರ ಮೀನು ಅಂತ ಕರಿತೇವೆ ಅಂತ ಹೇಳಿ. ಇದನ್ನ ಬಹಳಷ್ಟು ಕಡೆ ದೇವರ ಮೀನು ಅಂತ ಹೇಳಿ ಪರಿಗಣನೆ ಮಾಡ್ತಾರೆ. ಕಾರಣ ಏನು ಅಂತ ಹೇಳಿದ್ರೆ, ಇದು ಯಾವ ದೇವಾಲಯಗಳು ನದಿ ತೀರದಲ್ಲಿದೆಯೋ, ಯಾವ ದೇವಾಲಯಗಳಲ್ಲಿ ಪುಷ್ಕರಣಿಗಳಿದ್ದಾವೋ ಅಲ್ಲಿ ನಾವು ಈ ಮೀನನ್ನ ಹೆಚ್ಚಾಗಿ ಕಂಡುಬರುತ್ತೆ. ಕಾರಣ ಇಷ್ಟೇ, ಇದು ಒಂದು ಇಂಡಿಕೇಟರ್ ಸ್ಪೀಸೀಸ್, ಅಂದ್ರೆ ಯಾವ ನೀರು ಪರಿಶುದ್ಧವಾಗಿರುತ್ತೋ ಅಲ್ಲಿ ಮತ್ತು ಎಲ್ಲಿ ಅದಕ್ಕೆ ತುಂಬಾ ರಕ್ಷಣೆ ಸಿಗುತ್ತೆ ಅಂತ ಅನ್ಸುತ್ತೋ ಅಲ್ಲಿ ತುಂಬಾ ಸ್ವಚ್ಛಂದವಾಗಿ ಓಡಾಡ್ಕೊಂಡು ಇರ್ತವೆ. ದೇವಾಲಯಗಳು ಇರುವ ಸ್ಥಳಗಳಲ್ಲಿ ನಾವು ಮೀನು ಹಿಡಿಯೋದಿಲ್ಲ, ಮತ್ತೆ ಅದಕ್ಕೆ ಯಾವುದೇ ರೀತಿಯ ತೊಂದರೆಯನ್ನ ಮಾಡೋದಿಲ್ಲ, ಅದಕ್ಕೆ ಆಹಾರಕ್ಕೆ ಕೂಡ ಯಾವುದೇ ತೊಂದರೆ ಆಗೋದಿಲ್ಲ. ಆ ಕಾರಣಕ್ಕಾಗಿ ಅಲ್ಲಿ ಸ್ವಚ್ಛಂದವಾಗಿ ಇರ್ತವೆ, ಅದಕ್ಕಾಗಿ ಅದು ದೇವರ ಮೀನು ಅಂತಾನೆ ಪರಿಗಣನೆಗೆ ಬಂದ್ಬಿಟ್ಟಿದೆ. ಮತ್ತೆ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಕಂಡುಬರ್ತಾ ಇದೆ ಸರ್? ಇದು ತುಂಗಾ ನದಿ, ಕುಮಾರಧಾರ ನದಿ, ನೇತ್ರಾವತಿ, ಕಾವೇರಿ ನದಿಯಲ್ಲಿ ಕಂಡುಬರುತ್ತೆ. ಉತ್ತರಾಖಂಡ, ಅರುಣಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಅಸ್ಸಾಂ, ಆ ರಾಜ್ಯಗಳಲ್ಲಿ ಕೂಡ ಈ ಮೀನುಗಳು ಕಂಡುಬರುತ್ತವೆ. ಆ ರಾಜ್ಯಗಳು ಈ ಮೀನನ್ನ, ಮಹಶೀರನ್ನ ಅವರ ರಾಜ್ಯದ ಮೀನು ಅಂತ ಕೂಡ ಡಿಕ್ಲೇರ್ ಮಾಡಿಕೊಂಡಿದ್ದಾವೆ. ಹಾಗೆಯೇ ನಮ್ಮ ಮಲೇಷ್ಯಾದಲ್ಲಿ ಕೂಡ ಜಾವನ್ ಮಲೇಷಿಯಾ ಅವರ ರಾಷ್ಟ್ರೀಯ ಮೀನು. ನಮ್ಮಲ್ಲಿ ಒಂದು ಮೀನಿದೆ, ಗ್ಯಾಂಜೆಟಿಕ್ ಡಾಲ್ಫಿನ್ ಅಂತ ಹೇಳ್ಬಿಟ್ಟು, ಅದನ್ನ ಇಂಡಿಕೇಟರ್ ಸ್ಪೀಸೀಸ್ ಅಂತ ಕರೀತಾರೆ. ಯಾವ ಇಂಡಿಕೇಟರ್ ಅಂತ ಹೇಳಿದ್ರೆ, ಗಂಗಾ ನದಿಯಲ್ಲಿ ಯಾವತ್ತು ಮಾಲಿನ್ಯ ಜಾಸ್ತಿ ಆಗುತ್ತೋ ಆವಾಗ ಈ ಗ್ಯಾಂಜೆಟಿಕ್ ಡಾಲ್ಫಿನ್ಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತಾ ಹೋಗುತ್ತೆ. ಯಾವತ್ತು ಗಂಗೆ ಪರಿಶುದ್ಧಳಾಗಿ ಹರಿತಾ ಹೋಗ್ತಾಳೋ ಗ್ಯಾಂಜೆಟಿಕ್ ಡಾಲ್ಫಿನ್ಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತಾ ಹೋಗುತ್ತೆ. ಹಾಗಾಗಿ ಇವುಗಳನ್ನ ಇಂಡಿಕೇಟರ್ ಆಫ್ ನೈರ್ಮಲ್ಯತೆಯ ಸೂಚಕ ಅಂತ ಕರೀತಾರೆ. ಮಾಲಿನ್ಯ ಜಾಸ್ತಿ ಆಯ್ತು ಅಂದ್ರೆ ಇವಿರೋದಿಲ್ಲ. ಅದೇ ರೀತಿ ಈ ಮಹಶೀರ್ ಮೀನು ಕೂಡ, ನೀರು ಪೊಲ್ಯೂಟ್ ಆಗ್ತಾ ಇದೆ, ಜಾಸ್ತಿ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಮಹಶೀರ್ ಮೀನುಗಳು ಅಲ್ಲಿ ಕಮ್ಮಿ ಆಗ್ತಾ ಹೋಗ್ತವೆ. ಮಹಶೀರ್ದು ಸಂಖ್ಯೆ ತುಂಬಾ ಕಮ್ಮಿ ಆಗ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ ಅಂದ್ರೆ, ನೀರು ಮಾಲಿನ್ಯ ಆಗ್ತಾ ಇದೆ, ಇಲ್ಲ ನಾವು ಅದರ ಆವಾಸ ಸ್ಥಾನವನ್ನ ಮರಳುಗಾರಿಕೆ ಮಾಡೋದ್ರ ಮೂಲಕವೋ, ಡ್ಯಾಮ್ ಕಟ್ಟೋದ್ರ ಮೂಲಕವೋ ನಾವು ನಾಶ ಪಡಿಸ್ತಾ ಇದ್ದೇವೆ ಅಂತ ಅರ್ಥ. ಅಂತ ಒಂದು ಸ್ಪೆಷಲ್ ನೇಚರ್ ಇದೆ ಈ ಮಹಶೀರ್ ಮೀನಿದ್ದು. ಅಂದ್ರೆ ಇದು ಅಳಿವಿನ ಅಂಚಿಗೆ ತಲುಪೋದ ಕಾರಣ ಏನು ಅಂತಾರೆ ಸರ್? ಇದು ಆಕ್ಚುಲಿ ಈಗ ನಾವೇನ್ ಹೇಳ್ತೇವೆ, ಈಗ ಹಿಡಿಬಾರ್ದು, ತಿನ್ಬಾರ್ದು ಅಂತ ಹೇಳ್ತೇವೆ. ಇದು ಒಂದು ಕ್ರೀಡಾ ಮೀನಾಗಿತ್ತು. ಬ್ರಿಟಿಷರು ನಮ್ಮ ದೇಶಕ್ಕೆ ಬಂದಾಗ ಸ್ಪೋರ್ಟ್ ಫಿಷರಿಯನ್ನ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಹೇಗೆ ಕ್ರೀಡಾ ಮೀನು ಅಂತ? ಇದರನ್ನ ಮಹಶೀರನ್ನ ಟೈಗರ್ಸ್ ಆಫ್ ವಾಟರ್ ಅಂತ ಕರೀತಾರೆ. ಅಂದ್ರೆ ಬಲದಲ್ಲಿ ಹೇಗೆ ಹುಲಿ ಶಕ್ತಿಶಾಲಿಯೋ ಹಾಗೆ ಈ ಮಹಶೀರ್ ಮೀನುಗಳು ನೀರಿನೊಳಗಿರುವ ಹುಲಿಗಳು ಅಂತ ಹೇಳಿ, ನೀವು ಗಾಳ ಹಾಕಿದಾಗ ಆ ಗಾಳವನ್ನು ಅದಷ್ಟೇ ಬಲವಾಗಿ ಕಚ್ಚಿ ಹಿಡ್ಕೊಳ್ಳುತ್ತೆ. ಯಾರು ಗಾಳ ಹಾಕ್ತಾನೋ ಅವನು ಈ ಕಡೆಯಿಂದ ಬಲಪಟ್ಟು ಅದನ್ನ ಎಳಿತಾನೆ, ಮೀನು ಕೂಡ ಆ ಕಡೆಯಿಂದ ಎಳಿತಾ ಹೋಗುತ್ತೆ. ಟಗ್ ಆಫ್ ವಾರ್ ತರ. ಕೊನೆಗೆ ಯಾರು ಗೆಲ್ತಾರೆ ಅನ್ನೋದೇ ಸ್ಪೋರ್ಟ್ಸ್. ಇದು ಹಿಂದೆ ಬ್ರಿಟಿಷರು ಏನ್ ಮಾಡ್ತಾ ಇದ್ರು, ಈ ತರ ಸ್ಪೋರ್ಟ್ ಫಿಷರಿ ಆದಾಗ, ಕ್ರೀಡಾ ಮೀನುಗಾರಿಕೆ ಆದಾಗ, ಅವರೇನಾದ್ರೂ ಗಾಳಕ್ಕೆ ಸಿಕ್ಕಿದ ಮೀನನ್ನ ಎತ್ತಿ ಅವರ ಕೈಗೆ ಸಿಕ್ಕಿದಾಗ ಅದಕ್ಕೆ ನೋಸ್ ರಿಂಗ್ ಅನ್ನ ಪಂಚ್ ಮಾಡೋದು, ಮೂಗುತಿಯನ್ನ ಹಾಕಿ ವಾಪಸ್ ಬಿಡೋದು, ಆ ರೀತಿ ಮಾಡ್ತಾ ಇದ್ರು. ಬರುವ ವರ್ಷ ಅವರು ಮತ್ತೆ ಇದೇ ಪ್ಲೇಸಿಗೆ ಈ ಕ್ರೀಡಾ ಮೀನುಗಾರಿಕೆಗೆ ಬಂದಾಗ ಇದೇ ಮೀನು ಸಿಗುತ್ತಾ ಅಂತ ಒಂದು ನೋಡ್ಲಿಕ್ಕೆ ಕುತೂಹಲಕ್ಕೆ. ಹೌದು, ಬ್ರಿಟಿಷರು ನಮ್ಮಲ್ಲಿಗೆ ಆ ಕ್ರೀಡಾ ಮೀನುಗಾರಿಕೆಯನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆದ್ರೆ ಆ ಸಮಯದಲ್ಲಿ ಈ ಮೀನನ್ನ ಆಹಾರವಾಗಿ ಬಳಸ್ತಿದ್ರು ಕೂಡ. ಯಾಕೆ ಒಂದು ಸ್ಪೆಷಲ್ ಕಾರಣ ಅಂತ ಹೇಳಿದ್ರೆ, ಇದರ ಮಾಂಸ ಇದೆಯಲ್ಲ, ಮೀನಿನ ಮಾಂಸ ಆದಷ್ಟು ಬೇಗ ಕೆಡೋದಿಲ್ಲ. ಹಾಗಾಗಿ ಅವರು ಯಥೇಚ್ಛವಾಗಿ ಇದನ್ನ ಹಿಡಿಲಿಕ್ಕೆ ಶುರು ಮಾಡಿದ್ರು, ಮಾಂಸ ಮಾಡಿ ರಫ್ತು ಮಾಡ್ಲಿಕ್ಕೆ ಶುರು ಮಾಡಿದ್ರು. ಒಂದು ಹಂತದಲ್ಲಿ ಇದರ ಸಂತತಿಯೇ ಅಳೆದು ಹೋಗ್ಬೇಕು ಆ ರೀತಿಯ ಪರಿಸ್ಥಿತಿ ಉದ್ಭವ ಆಯಿತು. ಆವಾಗ IUCN ಅವರು, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಅಂತ ಏನಿದೆ, ಅವರು ಈ ಮಹಶೀರ್ ಮೀನನ್ನ ರೆಡ್ ಲಿಸ್ಟ್ಗೆ ಸೇರಿಸ್ತಾರೆ, ಕೆಂಪು ಪಟ್ಟಿಗೆ ಸೇರಿಸ್ತಾರೆ. ಎಂಡೇಂಜರ್ಡ್ ಅಂದ್ರೆ ಅಳಿವಿನ ಅಂಚಿಗೆ ತಲುಪಿದೆ ಅಂತ. ನಿಮಗೆ ಗೊತ್ತಿದೆ ಅಳಿವಿನ ಅಂಚಿಗೆ ತಲುಪಿದೆ ಅಂತ ಹೇಳಿ ಆ ಸೆಕ್ಷನ್ ಅಲ್ಲಿ ಅದು ದಾಖಲಾದ ತಕ್ಷಣ ಅದರ ಸಂರಕ್ಷಣೆಯ ಮುಖ್ಯ ಗುರಿಯಾಗತ್ತೆ. ಅದರ ಮೂಲ ಆವಾಸ ಸ್ಥಾನದಲ್ಲಿಯೇ ನಾವು ಅದನ್ನ ಸಂರಕ್ಷಣೆ ಮಾಡಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಹಾಗಾಗಿ ಅದನ್ನ ಯಾವಾಗ ಅದರ ಸಂಖ್ಯೆ ಒಂದು ವೈಲ್ಡ್ ಅಲ್ಲಿ ಇರಬೇಕಾದ ಸಂಖ್ಯೆಗಿಂತ ಕಡಿಮೆ ಆಗ್ಲಿಕ್ಕೆ ಕಂಡು ಬಂತು, ಅದರ ಸಂತತಿ ನಾಶ ಆಗುವ ಗಮನಕ್ಕೆ ಬಂತು, ಆವಾಗ ಇದು ಇಂಡೇಂಜರ್ಡ್ ಅಳಿವಿನಂಚಿನ ಸ್ಪೀಸೀಸ್ ಅಂತ ಡಿಕ್ಲೇರ್ ಆಯಿತು. ಅಲ್ಲಿಂದ ನಾವು ಮೀನುಗಾರಿಕೆ ಇಲಾಖೆಯವರು ಮತ್ತು ಸರ್ಕಾರದ ಜವಾಬ್ದಾರಿ ಕೂಡ ಇದನ್ನು ಹಿಡಿಯದ ಹಾಗೆ, ಇದರ ಆವಾಸ ಸ್ಥಾನಗಳನ್ನು ನಾಶಪಡಿಸದ ಹಾಗೆ, ಹಿಡಿದು ಮಾರಾಟ ಮಾಡದ ಹಾಗೆ ಕ್ರಮ ವಹಿಸ್ತಾ ಬಂದಿದ್ದೇವೆ ಸರ್. ಅಂದ್ರೆ ಎಲ್ಲೆಲ್ಲಿ ಕಂಡು ಬರುತ್ತೆ ಕೊಡಗು ಜಿಲ್ಲೆಯಲ್ಲಿ? ಕೊಡಗು ಜಿಲ್ಲೆಯಲ್ಲಿ ನಾವು ನಮ್ಮ ಎಲ್ಲ ಕಾವೇರಿ ನದಿ ಭಾಗ, ಅದರ ಉಪನದಿಗಳೇನಿದ್ದಾವೆ ಅಲ್ಲೆಲ್ಲ ಇವುಗಳನ್ನ ಕಾಣಬಹುದು ಸರ್. ನಾವು ಭಾಗಮಂಡಲ, ಏನು ಭಗಂಡೇಶ್ವರ ದೇವಾಲಯದ ಮುಂಭಾಗದಲ್ಲಿದೆ, ಅಲ್ಲಿ ಮಹಶೀರ್ ಮೀನುಗಳನ್ನ ದಾಸ್ತಾನು ಮಾಡಿದ್ದೇವೆ. ಅದು ಸಂಗಮ ಕ್ಷೇತ್ರ, ಆದ್ರಿಂದ ಅವುಗಳ ಸಂರಕ್ಷಣೆ ನೈಸರ್ಗಿಕವಾಗಿ ಆಗಿ ಹೋಗುತ್ತೆ. ಇನ್ನೊಂದು ಕುಶಾಲನಗರದ ನಿಸರ್ಗಧಾಮ ಪ್ರದೇಶದಲ್ಲಿ ಏನು ಕಾವೇರಿ ನದಿ ಹರಿಯುತ್ತೆ, ಅದು ಮತ್ಸ್ಯಧಾಮ ಅಂತ ಹೇಳಿ ಡಿಕ್ಲೇರ್ ಆಗಿದೆ. ಮತ್ತೆ ಕಣಿವೆಯ ರಾಮೇಶ್ವರ ದೇವಾಲಯ ಏನಿದೆ ಆ ಪ್ರದೇಶ ಕೂಡ ಮಹಶೀರ್ ಸಂರಕ್ಷಣೆಗಾಗಿ ಮೀಸಲಿಟ್ಟಿದ್ದೇವೆ. ಹಾಗೆ ಹಾರಂಗಿ ನದಿಯ ಬ್ರಿಡ್ಜ್ ಏನಿದೆ, ಅಲ್ಲಿಂದ ಕೂಡಿಗೆವರೆಗಿನ ಬ್ರಿಡ್ಜ್ ವರೆಗೆ ಕೂಡ ಮತ್ಸ್ಯಧಾಮ ಅಂತ ಡಿಕ್ಲೇರ್ ಮಾಡಿದ್ದೇವೆ. ಆದರೆ ಇನ್ನೊಂದು ವಿಶೇಷ ಏನಂತ ಹೇಳಿದ್ರೆ, ಕುಶಾಲನಗರ ತಾಲೂಕಿನಲ್ಲಿ ನೆಲ್ಲಿ ಹುದಿಕೇರಿ ಬ್ರಿಡ್ಜಿಂದ ಹಿಡಿದು ಶಿರಂಗಾಲದವರೆಗಿನ ಕಾವೇರಿ ನದಿ ಭಾಗವನ್ನ ನಾವು ಮಹಶೀರ್ ಸಂರಕ್ಷಣೆಗಾಗಿ ಅಂತಾನೆ ಮೀಸಲಿಟ್ಟಿದ್ದೇವೆ. ಕೊಡಗು ವನ್ಯಜೀವಿ ಸಂರಕ್ಷಣಾ ಸಂಘದವರು ಇಲಾಖೆಯ ಜೊತೆ ಕೈಜೋಡಿಸಿ ಈ ಮಹಶೀರ್ ಸಂರಕ್ಷಣೆಯ ಕಾರ್ಯವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಅಂದ್ರೆ ಈ ಮಹಶೀರ್ ಮೀನಿನ ಸ್ಥಿತಿಗತಿ ಸದ್ಯದಲ್ಲಿ ಹೇಗಿದೆ ಕೊಡಗು ಜಿಲ್ಲೆಯಲ್ಲಿ ಅಂತೇಳಿ? ಸರ್, ಒಂದು ಪಾಸಿಟಿವ್ ಅಂತ ಹೇಳಬಹುದು. ಯಾಕೆ ಅಂತ ಹೇಳಿದ್ರೆ, ಬಹಳಷ್ಟು ವರ್ಷದಿಂದ ನಮ್ಮ ದೇಶದಲ್ಲಿ ಲೋನಾವಾಲದಲ್ಲಿ ಒಂದು ಮಹಶೀರ್ ಬ್ರೀಡಿಂಗ್ ಸೆಂಟರ್ ಬಿಟ್ಟರೆ ಇರೋದು ಕರ್ನಾಟಕದ ಹಾರಂಗಿಯಲ್ಲಿಯೇ. ಅಲ್ಲಿಯೇ ನಾವು ಮಹಶೀರ್ ಮೀನು ಮರಿಗಳನ್ನ ಉತ್ಪಾದನೆ ಮಾಡಿ ಉತ್ಪಾದನೆಯಾದ ಮೀನುಗಳನ್ನ ಪ್ರತಿ ವರ್ಷ ನಾವು ನದಿಭಾಗಗಳಿಗೆ ದಾಸ್ತಾನು ಮಾಡ್ತೇವೆ. ಇಲ್ಲಿ ಮಾತ್ರ ಅಲ್ಲ, ನಮ್ಮ ಜಿಲ್ಲೆಯ ಹೊರಗೆ ಕೂಡ ಮರಿಗಳನ್ನ ತಗೊಂಡು ಹೋಗ್ತಾರೆ. ರಾಜ್ಯದ ಹೊರಗೆ ಕೂಡ ನಾವು ಮಹಶೀರ್ ಮರಿಗಳನ್ನ ಸಪ್ಲೈ ಮಾಡಿದ್ದೇವೆ. ಅಲ್ಲಿ ಬಿಡುಗಡೆ ಮಾಡ್ತಾರೆ ಅಲ್ಲಿ? ಹೌದು, ನದಿಭಾಗದಲ್ಲಿ ಬಿಡುಗಡೆ ಮಾಡಿ ಸಂರಕ್ಷಣೆಯನ್ನ ಮಾಡ್ತೇವೆ. ಇಲ್ಲಿಯವರೆಗೆ ಏನಿತ್ತು ಇಂಡೇಂಜರ್ಡ್ ಅಂತ ಹೇಳಿ ಅದೀಗ ಲೀಸ್ಟ್ ಕನ್ಸರ್ನ್ಡ್ ಸ್ಟೇಟ್ಗೆ ಬಂದಿದೆ. ಅಂದ್ರೆ ಪರವಾಗಿಲ್ಲ, ಮಹಶೀರ್ಗಳ ಸಂಖ್ಯೆ ವೃದ್ಧಿಯಾಗಿದೆ. ಹಾಗೆ IUCN ಅವರು ಇನ್ನೊಂದು ಕೋಟ್ ಮಾಡ್ತಾರೆ, ಈ ಎಂಡೇಂಜರ್ಡ್ ಇಂದ ಲೀಸ್ಟ್ ಕನ್ಸರ್ನ್ಗೆ ಬರೋದ್ರಲ್ಲಿ ಕರ್ನಾಟಕದ ಮೀನುಗಾರಿಕಾ ಇಲಾಖೆಯ ಒಂದು ಪಾತ್ರವೂ ಇದೆ ಅನ್ನೋದನ್ನ ಅವರು ದಾಖಲು ಮಾಡ್ತಾರೆ ಸರ್. ಹಾಗಾಗಿ ಆದರೂ ಕೂಡ ಲೀಸ್ಟ್ ಕನ್ಸರ್ನ್ಗೆ ಬಂದಿದೆ ಅಂತ ಹೇಳಿ ನಾವು ಬೇಜವಾಬ್ದಾರಿಯಿಂದ ನಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆ ಮೀನಿನ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಅನ್ನೋದನ್ನ ನಾವು ಮತ್ತೆ ಮತ್ತೆ ಹೇಳ್ತೇವೆ ಸರ್. ಈಗ ಬೇಸಿಗೆಗೆ ನಾವು ಬಂದಾಗೆ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ, ನೀರಿನ ಮಟ್ಟ ಈ ಜಲಮೂಲಗಳಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಹೌದು, ಈ ಸಂದರ್ಭದಲ್ಲಿ ನಮ್ಮ ರೈತ ಬಾಂಧವರಾಗ್ಬೋದು, ಸಾರ್ವಜನಿಕರಾಗ್ಬೋದು, ಏನು ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ? ಹೌದು, ಇದು ಕಳೆದ ಒಂದು 2-3 ವರ್ಷಗಳಲ್ಲಿ ಮಾರ್ಚ್ ಏಪ್ರಿಲ್ ಶುರು ಆಗ್ತಾ ಇದ್ದಾಗೆ ಮೇ ಮುಟ್ಟಿತು ಅಂದಾಗ ನಮಗೆ ತುಂಬಾ ಕಂಪ್ಲೇಂಟ್ಸ್ಗಳು ಬರಲಿಕ್ಕೆ ಶುರು ಆಗ್ತವೆ. ಇದ್ರ ಬಗ್ಗೆ ನೀರಿನ ಕಮ್ಮಿ ಆಗ್ತಾ ಇದೆ, ದೂರುಗಳು ಬರ್ತವೆ ಸಾಮಾನ್ಯವಾಗಿ. ಎಸ್ಪೆಷಲಿ ಮಹಶೀರ್ ಅಂತ ಹೇಳ್ದೆ ಅಲ್ಲ, ಅದು ಕಾವೇರಿ ನದಿ ಪಾತ್ರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದೆ. ನೀರು ಆರ್ತಾ ಇದ್ದಾಗ ಏನಾಗುತ್ತೆ, ಹಳ್ಳಗಳಲ್ಲಿ ನೀರು ನಿಂತ್ಕೊಳ್ಳುತ್ತೆ, ಮಹಶೀರ್ಗಳು ಅಲ್ಲೇ ಓಡಾಡ್ಲಿಕ್ಕೆ ಶುರು ಆಗ್ತವೆ. ಗಾಳ ಹಾಕಿ ಮೀನ್ ಹಿಡಿಯೋದು, ಬಲೆ ಹಾಕಿ ಮೀನ್ ಹಿಡಿಯೋದು ಹಿಡಿಬೇಡಿ ಅಂದ್ರೂ ಅದೊಂದು ಕಂಪ್ಲೇಂಟ್ಸ್ ಇದೆ. ಇನ್ನೊಂದು, ನದಿಗೆ ನೀರು ಮಳೆಯಿಂದಲೇ ಹರಿದು ಬರಬೇಕು, ನಮಗೆ ಬೇರೆ ಆಪ್ಷನ್ ಇಲ್ಲ. ಸೊ ನಮಗೆ ನೀರು ತುಂಬಿಸ್ಲಿಕ್ಕೆ ಆಗುದಿಲ್ಲ ನದಿಗೆ ಹೋಗಿ. ಸೊ ನೈಸರ್ಗಿಕವಾಗಿಯೂ ಅದರ ಒಂದು ಸಾವು ಸಂಭವಿಸುವ ಸಾಧ್ಯತೆಗಳು ಇದ್ದಾವೆ. ಅದಕ್ಕಿಂತ ದೊಡ್ಡ ಸಮಸ್ಯೆಗಳು ನಮಗೆ ಆಗೋದು ಅಂತ ಹೇಳಿದ್ರೆ, ನಮ್ಮ ಕೊಡಗಿನಲ್ಲಿ ಎಸ್ಪೆಷಲಿ ನೋಡೋದಾದ್ರೆ ಸಣ್ಣ ಸಣ್ಣ ತೊರೆಗಳು, ಜರಿಗಳು, ಈ ಕೊಲ್ಲಿಗಳು ಹರಿದು ಬಂದು ದೊಡ್ಡ ದೊಡ್ಡ ನದಿಯನ್ನ, ಜಲಾಶಯವನ್ನ ಸೇರ್ತವೆ. ಉದಾಹರಣೆಗೆ ಹೇಳೋದಾದ್ರೆ ಹಲವಷ್ಟು ಮಾದಾಪುರ ಹೊಳೆ, ಹಟ್ಟಿ ಹೊಳೆ ಮತ್ತೆ ಸಣ್ಣ ಸಣ್ಣ ಕೊಲ್ಲಿಗಳು ಹರದೂರು ನದಿಯನ್ನ ಸೇರಿ ಅದು ಮತ್ತೆ ಹಾರಂಗಿಯನ್ನ ಸೇರುತ್ತೆ. ನಂತರ ಚಿಕ್ಲಿ ಹೊಳೆಗೆ, ಚಿಕ್ಲಿ ಹೊಳೆಗೆ ಕೂಡ ಸಣ್ಣ ಸಣ್ಣ ತೊರೆಗಳು ಬಂದು ಹರಿದು ಸೇರುತ್ತವೆ. ಇವೆಲ್ಲ ಎಲ್ಲಿ ಹರಿತವೆ ಅಂತ ಹೇಳಿದ್ರೆ, ಕೃಷಿಕರ ಕಾಫಿ ತೋಟದ ಒಳಗಡೆಯಿಂದ ಹರ್ಕೊಂಡು ಬರ್ತಾ ಇರ್ತವೆ. ಈ ಬೇಸಿಗೆ ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀರಿನ ಹರಿವು ಸ್ವಾಭಾವಿಕವಾಗಿ ಕಮ್ಮಿ ಆಗ್ತಾನೆ ಹೋಗುತ್ತೆ. ಮೊದಲೆಲ್ಲ ಏನಾಗ್ತಾ ಇದ್ರು, ನಮಗೆ ಕೂಲಿ ಕಾರ್ಮಿಕರ ಬರ ಇರಲಿಲ್ಲ. ಇವಾಗ ಈ ಕಚ್ಚಡ ಕಡಿಯುವ ಸಮಯ ಶುರುವಾಯಿತು, ಗೊಬ್ಬರ ಹಾಕುವ ಕೆಲಸ ಶುರುವಾಯಿತು, ತೋಟಗಳ ಕೆಲಸ ಶುರುವಾಗುವಾಗ ಕೂಲಿ ಕಾರ್ಮಿಕರ ಕೊರತೆಯಿಂದ ಏನ್ ಮಾಡ್ತಾರೆ, ಕಳೆನಾಶಕವನ್ನು ಸಿಂಪಡಿಸೋದನ್ನ ಪ್ರಾರಂಭ ಮಾಡ್ಕೊಳ್ತಾರೆ. ಹೌದು, ಹೇಗೂ ತೋಟದ ಪಕ್ಕ ತೊರೆ ಹರಿತಾ ಇದೆಯಲ್ಲ, ಒಂದು ಸ್ಟ್ರೀಮ್ ಇದೆ, ತೋಡ್ ಇದೆಯಲ್ಲ ಅಂತ ಹೇಳಿ ಈ ಕಳೆನಾಶಕಗಳೆಲ್ಲ ಹೊಡೆದಾದ್ಮೇಲೆ ಅವುಗಳ ಡ್ರಮ್ಗಳನ್ನು, ಕ್ಯಾನ್ಗಳನ್ನು ಹೋಗಿ ಆ ತೊರೆಗಳಲ್ಲಿ ತೊಳೆಯೋದು, ಹೆಚ್ಚು ಉಳಿದ ಮೆಡಿಸಿನ್ ಅನ್ನ ಅಲ್ಲಿ ಸುರಿದು ಬಿಡೋದು, ಆ ಥರ ಮಾಡ್ತಾರೆ. ಇದು ಕಂಪ್ಲೇಂಟ್ಸ್ಗಳು ಆಗಿದ್ದಾವೆ, ನಾವು ಅದನ್ನು ಭೇಟಿ ಮಾಡಿ ಪರಿಶೀಲಿಸಿದ್ದೇವೆ. ಏನಾಗತ್ತೆ ಅಂತ ಹೇಳಿದ್ರೆ, ಮೊದಲೇ ನೀರಿನ ಹರಿವು ಕಮ್ಮಿ ಇರತ್ತೆ. ಒಂದು ಜೀವಂತ ಇರುವ ಗಿಡವನ್ನ ಸುಡುವ ಕೆಮಿಕಲ್ ಅದು, ಅದನ್ನ ನೀರಿಗೆ ಹಾಕಿದ್ರೆ ಹೇಗಾಗ್ಬೋದು ಹೇಳಿ. ಕೆಲವೊಂದು ಇನ್ಸಿಡೆಂಟ್ ಹೇಗಾಗಿದೆ ಅಂತ ಹೇಳಿದ್ರೆ, ಆ ತೊರೆ ಹರಿಯುವ 5-7-8 ಕಿಲೋಮೀಟರ್ ಸ್ಟ್ರೆಚ್ ಇದೆಯಲ್ಲ, ಕಂಪ್ಲೀಟ್ ಜಲ ಜೀವಿಗಳನ್ನೇ ನಾಶ ಮಾಡಿದೆ. ಮೀನೊಂದೇ ಅಲ್ಲ, ಬೇರೆ ಎಲ್ಲ ಜಲಚರಗಳನ್ನ. ಹಾಗಾಗಿ ಇದು ಕೆಲವರಿಗೆ ಅನ್ಸ್ಬೋದು, ಏ ಮೀನಲ್ಲ, ಏ ಇಲ್ಲಿ ತೋಡ್ ಹರಿತಾ ಇದೆ ನಮ್ಮ ತೋಟದಲ್ಲಿ, ಏನಾಗತ್ತೆ, ಇದ್ರಲ್ಲಿ ಏನ್ ಮಾಡ್ತಾರೆ. ಆ ನೀರನ್ನ ಮೀನುಗಳು ಮಾತ್ರ ಅಲ್ಲ, ಇತರ ಜಲಚರಗಳು ಉಪಯೋಗಿಸ್ತಾ ಇರ್ತವೆ. ಕಾಡು ಪ್ರಾಣಿಗಳು ಆ ನೀರನ್ನ ಕುಡಿತಾ ಇರಬಹುದು, ಸಾಕು ಪ್ರಾಣಿಗಳು ಕುಡಿಲಿಕ್ಕೆ ಬಳಸಬಹುದು, ಮನೆಯವರು ಕುಡಿಲಿಕ್ಕಲ್ಲದಿದ್ರೂ ಬೇರೆ ಬಳಕೆಗೆ ಬಳಸ್ತಾ ಇರ್ತಾರೆ. ಎಲ್ಲ ರೀತಿಯಲ್ಲೂ ಇದು ತೊಂದರೆ ಆಗತ್ತೆ. ಸೊ ಇದೊಂದು ರೈತರು ತುಂಬಾ ಗಮನ ಹರಿಸಬೇಕು. ಬೇಜವಾಬ್ದಾರಿಯಿಂದ ಏನ್ ನಡ್ಕೊಳ್ತಾರೆ, ಸ್ವಲ್ಪ ಯೋಚನೆ ಮಾಡಿ, ನೀರಿನಲ್ಲಿ ಕೂಡ ಜೀವಿಗಳಿದ್ದಾವೆ ಅನ್ನೋದನ್ನ ಗಮನಿಸಿ ಈ ಬೇಸಿಗೆ ಟೈಮಲ್ಲಿ ಸ್ವಲ್ಪ ಗಮನ ಹರಿಸಬೇಕು ಅಂತ ನಾವು ಕೇಳ್ಕೊಳ್ತೇವೆ. ಅಂದ್ರೆ ಅವರು ಈ ತೊರೆ ಆಗ್ಬೋದು, ಹೊಳೆ ಆಗ್ಬೋದು, ಅದರಲ್ಲಿ ನೀರನ್ನ ಸಂಗ್ರಹಣೆ ಮಾಡಿಕೊಂಡು ತಮ್ಮ ಒಂದು ತೋಟದಲ್ಲಿ ಎಲ್ಲಿ ಸ್ವಲ್ಪ ಬಂಜರು ಭೂಮಿ ಇರುತ್ತೆ ಅಂತಹ ಕಡೆಗಳಲ್ಲಿ ಈ ಸ್ಪ್ರೇಯರ್ ಇಂಥವನ್ನೆಲ್ಲ ತೊಳಿಬೇಕಾಗುತ್ತೆ. ಹೌದು ಹೌದು, ಅದು ಮಾಡಬೇಕಾಗುತ್ತೆ. ಕೆಮಿಕಲ್ ಕೆಮಿಕಲ್ ಗಿಡವನ್ನ ಸಾಯಿಸ್ತದೆ ಅಂತ ಹೇಳಿದ್ರೆ ಅದು ಪ್ರಾಣಿಯನ್ನು ಸಾಯಿಸ್ತದೆ. ಹೌದು ಹೌದು, ಅದು ಒಂದು ಹೇಳಿಕೆ ಪ್ರಕಾರ ಮಣ್ಣಲ್ಲಿರುವಂತಹ ಸೂಕ್ಷ್ಮಾಣು ಜೀವಿಗಳನ್ನು ಕೂಡ ಕೊಲ್ಲುತ್ತೆ ಅಂತ ಕೊಲ್ಲುತ್ತೆ. ಹೌದು, ನಾವು ಇನ್ಸಿಡೆಂಟ್ ಅನ್ನ ಕಣ್ಣಾರೆ ಕಂಡಿದ್ದೇವೆ ಸರ್. ಒಂದು ತೊರೆಯಲ್ಲಿ ಈ ತರ ಆದಾಗ ಇಡೀ ತೊರೆಯೇ, ಅಲ್ಲಿಯ ಜಲಜೀವಿಗಳೇ ಸಂಪೂರ್ಣವಾಗಿ ನಾಶ ಆಗೋದನ್ನ ಕೂಡ ನಾವು ಗಮನಿಸಿದ್ದೇವೆ. ಹಾಗಾಗಿ ಕಿವಿಮಾತು ಹೇಳೋದು ನಾವು. ಮತ್ತೆ ಅದರಲ್ಲಿ ಅಲ್ಲಿಯೊಂದು ಬಯೋಲಾಜಿಕಲ್ ಸೈಕಲ್ ಅಂತ ಇರ್ತದೆ, ಅವರ ಒಂದು ಸರಪಳಿ ಇರುತ್ತೆ, ಜೈವಿಕ ಸರಪಳಿ. ಒಂದು ಜೀವಿ ನಾಶ ಆಯಿತು ಅಂತ ಹೇಳಿದ್ರೆ ಅದು ಇಡೀ ಸರಪಳಿಯನ್ನೇ ನಾಶ ಮಾಡಿಬಿಡುತ್ತೆ. ಹಾಗಾಗಿ ನಾವು ಅದು ತುಂಬಾ ಗಮನ ಹರಿಸಬೇಕಾಗತ್ತೆ ಅಂತ ಹೇಳಿ. ಈಗ ಕಾಫಿಯ ಸಂಸ್ಕರಣೆ ಮಾಡ್ತಾರೆ, ಈಗ ಪಾರ್ಚ್ಮೆಂಟ್ ಅಂತ, ಸಾಕಷ್ಟು ತ್ಯಾಜ್ಯ ನೀರು ಉತ್ಪಾದನೆ ಆಗುತ್ತೆ. ಹೌದು, ಅದನ್ನು ಕೂಡ ಈ ಜರಿಗಳಿಗೆ, ಹೊಳೆಗಳಿಗೆ, ತೊರೆಗಳಿಗೆ ಬಿಡುವಂತ ಸಾಧ್ಯತೆ ಇರುತ್ತೆ. ಇದೆ ಸರ್, ಇದೆ ಇದೆ. ಈಗ ತುಂಬಾ ಕಂಟ್ರೋಲ್ ಆಗಿದೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅವರು ಕೂಡ ಅದರ ಬಗ್ಗೆ ತುಂಬಾ ಗಮನ ಹರಿಸ್ತಾರೆ. ಅದರಿಂದ ನೀರಿನ ಆರೋಗ್ಯ ಕೂಡ ಕೆಡುತ್ತೆ. ಅಂದ್ರೆ ಜೈವಿಕ ಆಮ್ಲಜನಕ ಬೇಡಿಕೆ ಅಂತೀವಲ್ಲ, ಹೌದು, ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಏನ್ ಹೇಳ್ತೀರಾ, ಅದು ಜಾಸ್ತಿ ಆಗುತ್ತೆ. ಸೂಕ್ಷ್ಮಾಣು ಜೀವಿಗಳು ಯಥೇಚ್ಛವಾಗಿ ಬೆಳೆಯುತ್ತೆ, ಕೆಲವೊಂದ್ಸರಿ ಅವು ಕೂಡ ಕೊಳತು ಅವು ವಿಷಕಾರಕ ಅನಿಲಗಳನ್ನು ಉತ್ಪಾದನೆ ಮಾಡ್ತಾ ಇರಬಹುದು, ಬರ್ತಾ ಇರಬಹುದು. ನೀರಿನ ಒಳಗಿರುವ ಜೀವಿಯು ಕೂಡ ನಮ್ಮ ಹಾಗೆ ಉಸಿರಾಡ್ತಾ ಇರ್ತದಲ್ಲ, ಆಮ್ಲಜನಕ ಬೇಕು. ಹೌದು, ಮೀನುಗಳಿಗೂ ಬೇಕು, ಬೇಕು ಆಮ್ಲ ಮೀನುಗಳಿಗೂ ನೀರಿನಲ್ಲಿ ಕರಗಿರುವ ಆಮ್ಲಜನಕ ಬೇಕು, ಮೀನುಗಳಿಗೆ ಮಾತ್ರ ಅಲ್ಲ ಅದರಲ್ಲಿರುವ ಎಲ್ಲಾ ಜೀವಿಗಳಿಗೆ. ನಮಗೆ ಅದೊಂದು ಸ್ವಲ್ಪ ನೆಗ್ಲಿಜೆನ್ಸ್ ಇದೆ, ಮೀನಲ್ಲ, ಹಾವಲ್ಲ, ಕಪ್ಪೆ ಅಲ್ಲ, ಬಟ್ ಅವುಗಳು ಜೀವಿಯಲ್ಲ, ಅವು ಉಸಿರಾಡ್ತವಲ್ಲ, ಅದನ್ನ ಯೋಚನೆ ಮಾಡಬೇಕಾಗತ್ತೆ ಅಂತ ಹೇಳಿ. ಇನ್ನ ಈ ಮಳೆಗಾಲ ಪ್ರಾರಂಭವಾಗುವಂತ ಈ ಸಂದರ್ಭದಲ್ಲಿ ನಮ್ಮ ಮೀನು ಕೃಷಿಕರು ಯಾವ ರೀತಿಯ ಒಂದು ತಯಾರಿಯನ್ನ ಮಾಡ್ಕೋಬೇಕಾಗತ್ತೆ ಅಂತೀರಿ? ಹಾ ಸರ್, ಈಗ ಪ್ರಸ್ತುತ ಬೇಸಿಗೆ ಇರೋದ್ರಿಂದ ಒಂದು ಕಂಪ್ಲೇಂಟ್ಸ್ ಮಾರ್ಚ್ ಇಂದ ಶುರುವಾಗತ್ತೆ ರೈತರದ್ದು ನಮಗೆ. ಮೇಡಮ್, ಮೀನೆಲ್ಲ ಬಂದು ಮೇಲೆ ಬಾಯಿ ಬಿಡ್ತಾ ಇದೆ, 1 ಕೆಜಿ ಇದೆ, 2 ಕೆಜಿ ಇದೆ, ಮೇಲ್ ಬಂದು ಬಾಯಿ ಬಿಡ್ತಾ ಇದೆ, ಏನ್ ಮಾಡೋದು ಅಂತ ಹೇಳಿ. ನಾನು ಹೇಳ್ತೇನೆ, ಬಾಯಿ ಬಿಡ್ತಾ ಇದೆ ಅಂತ ಹೇಳಿದ್ರೆ ಅದು ನನಗೆ ಆಕ್ಸಿಜನ್ ಕೊಡು ಅಂತ ಕೇಳ್ತಾ ಇದೆ, ಆಮ್ಲಜನಕ ಕೊಡು ಅಂತ ಕೇಳ್ತಾ ಇದೆ ನಿಮ್ಮನ್ನ ಅಂತ ಹೇಳಿ. ಅದು ಈಗಲೇ ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂದ್ರೆ, ಬಹಳಷ್ಟು ಕಂಪ್ಲೇಂಟ್ ಬೇಸಿಗೆಯಲ್ಲಿ ಬರೋದು ನಮ್ಗಿದೆ. ಮೀನ್ಗಳು, ದೊಡ್ಡ ದೊಡ್ಡ ಮೀನ್ಗಳೇ ಮೇಲೆ ಬಂದು ತಲೆ ಕೆಳಗಾಗಿ ಸಾಯ್ತಾ ಇದಾವೆ ಅಂತ ಹೇಳಿ. ನೀರ್ ಕಾಯೋದ್ರಿಂದ ಹಂಗಾಗುತ್ತೆ. ಒಂದು ನಿಮಗೆ ಗೊತ್ತಿದೆ, ಅದು ಚಳಿಗಾಲದಲ್ಲಿ ಅರ್ಲಿ ಮಾರ್ನಿಂಗ್ ಮತ್ತು ಈ ಬೇಸಿಗೆಯಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆ ಕೂಡ, ನೀವಾಗ್ಲೇ ಜೈವಿಕ ಬೇಡಿಕೆ ಅಂತ ಏನ್ ಹೇಳಿದ್ರೆ ಅದು ಕೂಡ ಒಳಗಡೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹೌದು, ಅದಕ್ಕಿಂತ ಮುಖ್ಯವಾಗಿ ಫಾರ್ ಎಕ್ಸಾಂಪಲ್ ಹೇಳುವುದಾದ್ರೆ, ಒಂದು 1/2 ಎಕರೆ ನೀರಿಗೆ ನಾವು ಇಷ್ಟೇ ಪ್ರಮಾಣದ ಮೀನ್ ಮರಿ ಬಿಡ್ಲಿಕ್ಕೆ ಸಾಧ್ಯ ಅಂತ ಹೇಳೋದಿದೆ. ನಮ್ಮ ರೈತರು ಏನ್ ಮಾಡ್ತಾರೆ, ಮೀನ್ ಮರಿ ಸಿಗ್ತಾ ಇದೆಯಲ್ಲ ಅಂತ ಹೇಳಿ 2,000 ಮೀನ್ ಮರಿ ಬಿಡ್ಬೇಕಾದ ಕೊಳಗಳಲ್ಲಿ ಹೋಗಿ 10,000 ಮೀನನ್ನ ಬಿಟ್ಬಿಟ್ಟಿರ್ತಾರೆ. ಅತಿ ಹೆಚ್ಚಾಗಿ ಬಿಟ್ಬಿಡ್ತಾರೆ. ಅದು ಚೆನ್ನಾಗಿ ಮಳೆಗಾಲ ಇದ್ದಾಗ, ಚಂದ ನೀರ್ ಬರ್ತಾ ಇದ್ದಾಗ, ಸರ್ಕ್ಯುಲೇಟ್ ಆಗ್ತಾ ಇದ್ದಾಗ, ನೀರ್ ಬರ್ತಾ ಇದ್ದಾಗ ತೊಂದರೆ ನಮಗೆ ಗೊತ್ತಾಗುದಿಲ್ಲ. ಪ್ರಾಬ್ಲಮ್ ಕಾಣಿಸೋದು ನಮಗೆ ಬೇಸಿಗೆಯಲ್ಲಿ. ನಾವೊಂದು 10 ಜನ ಕೂತ್ಕೊಳ್ಳುವ ರೂಮ್ ನಲ್ಲಿ ನಮ್ಮನ್ನ 40 ಜನರನ್ನ ತುರುಕಿಸಿದ್ರೆ ಹೇಗಾಗುತ್ತೆ? ಅದೇ ತೊಂದರೆ. ನಾವಾಗ ಗಾಳಿ ಗಾಳಿ ಅಂತ ಭಯಪಡ್ಕೊಳ್ತೇವಲ್ಲ, ಅದೇ ಮೀನು ಮಾಡುತ್ತೆ ಕೆರೆಯಲ್ಲಿ ಬಂದು. ಅದಕ್ಕೆ ಈಗ ನೀವು ಕೇಳಿದ್ರೆ ಪ್ರಶ್ನೆ, ರೈತರು ಹೇಗೆ ತಯಾರಿ ಮಾಡ್ಕೋಬೇಕು ಅಂತ. ಮೊದಲಿಗೆ ಟೇಬಲ್ ಸೈಜ್ ಅಂತ ಏನ್ ಕರಿತೇವೆ ಮೀನು, 1-1.5 ಕೆಜಿ ಮೇಲ್ಪಟ್ಟಿರುವ ಮೀನನ್ನ ಹಿಡಿಯಿರಿ. ಕೊಡಗಿನಲ್ಲಿ ಮೀನಿಗೆ ಬೇಡಿಕೆ ಇದೆ, ಮಾರುಕಟ್ಟೆ ಇದೆ, ತೊಂದರೆ ಇಲ್ಲ, ಹಿಡಿಬಹುದು. ಇನ್ನು ಮುಂಗಾರು ಶುರುವಾಗ್ತಾ ಇದ್ದ ಹಾಗೆ ನಮ್ಮಲ್ಲಿ ಗೆಂಡೆ ಜಾತಿಯ ಮೀನ್ ಮರಿಗಳ ಸಪ್ಲೈ ಅನ್ನ ನಾವು ಶುರು ಮಾಡ್ತೇವೆ. ಸೊ ಎಲ್ಲ ಒಟ್ಟಿಗೆ ಬಿಡ್ಬೋದಾ ಮೇಡಮ್? ಬಿಡಬಹುದು. ಕಟ್ಲಾ, ರೋಹು, ಕಾಮನ್ ಕಾರ್ಪ್ ಏನಿದೆ, ಹುಲ್ಲುಗೆಂಡೆ, ಸಾಮಾನ್ಯ ಗೆಂಡೆ, ಎಲ್ಲವನ್ನ ನಾವು ಒಟ್ಟಿಗೆ ಬಿಡಬಹುದು. ದೊಡ್ಡ ಮೀನುಗಳನ್ನ ಫಸ್ಟ್ ಖಾಲಿ ಮಾಡಿ, ಮತ್ತು ಮೀನು ಕೃಷಿ ಪ್ರಾರಂಭ ಮಾಡ್ಲಿಕ್ಕಿಂತ ಮುಂಚೆ ಇಲಾಖೆಯಿಂದ ಸ್ವಲ್ಪ ಮಾರ್ಗದರ್ಶನ ಪಡ್ಕೊಳ್ಳಿ. ಅಂದ್ರೆ ನೆಕ್ಸ್ಟ್ ಇಯರ್ ಬೇಸಿಗೆಯಲ್ಲಿ ಈ ರೀತಿಯ ತೊಂದರೆಗಳ ಆಗದೆ ಇರುವ ಹಾಗೆ, ನನ್ನ ಕೆರೆ ಇಷ್ಟೇ ವಿಸ್ತೀರ್ಣ ಇರೋದು, 1 ಎಕರೆಗೆ ನಾನು ಎಷ್ಟು ಮೀನ್ ಮರಿಗಳನ್ನ ಬಿಡಬಹುದು ಅಂತ ಹೇಳಿ. ನಾವು ಹೇಳೋದು 2,000 ಮೀನ್ ಮರಿಗಳು ಮಾತ್ರ ಸಾಕು, ಬಲಿತ ಬಿತ್ತನೆ ಮರಿ ಅಂತ ಹೇಳೋದು. ಅಂದ್ರೆ ರೈತರು 5-6,000 ಮರಿಗಳನ್ನ ತಗೊಂಡು ಹೋಗ್ತಾರೆ. ಅಂತ ಸಮಯದಲ್ಲಿ ಅವರು ಹಿಡುವಳಿಯ ಬಗ್ಗೆ ಕೂಡ ಸ್ವಲ್ಪ ಗಮನ ಹರಿಸ್ಕೋಬೇಕಾಗತ್ತೆ ವರ್ಷದ ಕೊನೆಯಲ್ಲಿ ಅಂತ ಹೇಳಿ. ಇವೆಲ್ಲ 1 ವರ್ಷದಲ್ಲಿ ಬೆಳವಣಿಗೆ ಹೊಂದುವ ಮೀನ್ಗಳು, 1 ವರ್ಷದಲ್ಲಿ ನಾವು ಕ್ಯಾಚ್ ಮಾಡಬಹುದು. ಇದ್ರ ಬಗ್ಗೆ ಗಮನ ಹರಿಸಬೇಕು. ಈಗ ಟ್ಯಾಂಕ್ ಖಾಲಿ ಆದ್ಮೇಲೆ ಹೊಸ ನೀರನ್ನ ತುಂಬಿಸೋದು, ನೀರಿನ ಕ್ವಾಲಿಟಿ pH ಏನಾದ್ರು ಜಾಸ್ತಿ ಇದ್ರೆ ಸುಣ್ಣ ಹಾಕಿಕೊಳ್ಳುವಂತಹದ್ದು. ಹೀಗೆ ನಾವು ಕಾಫಿ ತೋಟಕ್ಕೆ ಆಮ್ಲೀಯ ಮಣ್ಣು ಅಥವಾ ಹುಳಿ ಮಣ್ಣು ಅಂತ ಹೇಳಿ ಸುಣ್ಣ ಹಾಕ್ತೇವೋ, ಅದೇ ರೀತಿ ಆಮ್ಲೀಯ ನೀರಿದ್ರೆ ಸುಣ್ಣ ಹಾಕೊಳ್ಳೋದು, ಸಗಣಿ ಗೊಬ್ಬರವನ್ನ ಹಾಕಿ ಇರುವ ನೀರನ್ನ ಫಲವತ್ತತೆ ಮಾಡ್ಕೊಳ್ಳೋದು, ಅದಾದ ನಂತರ ನಮ್ಮಲ್ಲಿ ಮಾಹಿತಿ ಪಡ್ಕೊಳ್ಳೋದು ಯಾವತ್ತು ಮರಿ ಸಿಗತ್ತೆ ಅಂತ ಹೇಳಿ. ನಮ್ಮಲ್ಲಿ ಮರಿ ಸಿಕ್ಕಾಗ ಈಗ ನಾವು ಜುಲೈಯಿಂದ ಶುರು ಮಾಡ್ತೇವೆ ಮೀನು ಮರಿಗಳನ್ನ ಸರಬರಾಜು ಮಾಡೋದು. ಅವರು ನಮ್ಮ ಇಲಾಖೆಯಿಂದ ಬಂದು ಪಡ್ಕೊಳ್ಬಹುದು ಸರ್. ಅಂದ್ರೆ ಅವರು ಕೃಷಿ ಹೊಂಡಗಳನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದ್ರ ಕಡೆಗೆ ಗಮನ ಕೊಡಬಹುದು ಈ ಸಂದರ್ಭದಲ್ಲಿ? ಕೊಡ್ಬೇಕು ಸರ್, ಕೊಡ್ಬೇಕಾಗತ್ತೆ. ಈಗ ನಾವೇನ್ ಅನ್ಕೊಳ್ತೀವಿ, ಮೀನ್ ಬಿಟ್ರೆ ಸಾಕು ಅದು ಬೆಳಕೊಳ್ಳುತ್ತೆ, 1 ವರ್ಷ ಆದ್ಮೇಲೆ ಗಳ ಹಾಕಿ ಹಿಡ್ಕೊಳ್ಳೋಣ ಅಂತ ಹೇಳಿ ನಾವು ಅನ್ಕೊಂಡ್ಬಿಡ್ತೇವೆ. ಆದರೆ ಕಾಫಿ ತೋಟಗಳಲ್ಲಿ ಕಾಫಿ ಗಿಡಗಳನ್ನ ನಾವು ಹೇಗೆ ಸಂರಕ್ಷಣೆ ಮಾಡ್ತೇವೆ, ಅದು ಕೂಡ ಒಂದು ಜೀವಿ ಅಂತ ಹೇಳ್ತಾ ಅದಕ್ಕೆ ಜೀವ ಇದೆ ಅಂತ. ಅದೇ ರೀತಿ ಮೀನಿನ ಕೊಳವನ್ನು ಸಂರಕ್ಷಣೆ ಮಾಡೋದು ಅಥವಾ ಅದನ್ನ ಸುಸಜ್ಜಿತ ರೀತಿಯಲ್ಲಿ ಇಟ್ಕೊಳ್ಳೋದು ಕೂಡ ಅವಶ್ಯಕತೆ ಆಗಿರುತ್ತೆ. ಸುಮ್ಮನೆ ತಗೊಂಡೋಗಿ ನಿಂತ ನೀರಿಗೆ ಇದ್ದಕ್ಕಿದ್ದಾಗೆ ಮರಿ ಬಿಟ್ರೆ ನಾವು ಅನ್ಕೊಂಡ ರೀತಿಯಲ್ಲಿ ಅದು ಡೆವಲಪ್ ಆಗುದಿಲ್ಲ ಅಂತ ಹೇಳಿ. ಆತ್ಮೀಯ ಕೇಳಿದ್ರೆ, ತಮಗೆ ಈ ಮೀನು ಕೃಷಿ ಬಗ್ಗೆ ಮತ್ತೆ ಈ ಜಲಕೃಷಿ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಮಿಲನ ಕೆ ಭರತ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9483534131. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9483534131. ತುಂಬ ಸಂತೋಷ ಮಿಲನ ಭರತ್ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ಕೇಳುಗರಿಗೆ ಈ ನೀರು ಕಡಿಮೆ ಆಗಿರುವಂಥ ಸಂದರ್ಭದಲ್ಲಿ ನಮ್ಮ ಸಾರ್ವಜನಿಕರು ಯಾವ ರೀತಿಯಾದಂಥ ಒಂದು ಜವಾಬ್ದಾರಿಯಿಂದ ನಡ್ಕೋಬೇಕಾಗತ್ತೆ, ಹಾಗೆಯೇ ನಮ್ಮ ಮೀನು ಕೃಷಿಕರು ಈ ಮಳೆ ಪ್ರಾರಂಭವಾಗುವಂಥ ಸಂದರ್ಭದಲ್ಲಿ ಏನೆಲ್ಲ ತಯಾರಿ ಮಾಡ್ಕೋಬೇಕಾಗತ್ತೆ ಮೀನು ಕೃಷಿಗಾಗಿ ಅನ್ನೋದ್ರ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ರೈತ ಬಾಂಧವರೇ, ಈಗ ಕೇಳುವ ಬೀಜಾಮೃತ, ಜೀವಾಮೃತ ಹಾಗೂ ಪಂಚಗವ್ಯ ಈ ಕುರಿತು ಮಾಹಿತಿ. ಸಾವಯವ ಕೃಷಿಯಲ್ಲಿ ವಿವಿಧ ಸಾವಯವ ದ್ರವ ಗೊಬ್ಬರಗಳನ್ನು ನಾವು ಬಳಸ್ಕೊಳ್ತೇವೆ. ಬೀಜಾಮೃತ ಈ ಸಾವಯವ ಕೃಷಿಯಲ್ಲಿ ಬಳಸ್ಕೊಳ್ಳುವಂತಹ ದ್ರವರೂಪದ ಗೊಬ್ಬರ. ಈ ಬೀಜಾಮೃತವನ್ನು ಬೀಜೋಪಚಾರಕ್ಕಾಗಿ ಬಳಸ್ಕೊಳ್ತೀವಿ. ಬೀಜಾಮೃತದ ತಯಾರಿಕೆಗೆ 20 ಲೀಟ್ರು ನೀರು ಬೇಕಾಗುತ್ತೆ, 5 ಗ್ರಾಮ್ನಷ್ಟು ದೇಶೀ ಹಸುವಿನ ಸಗಣಿ ಬೇಕಾಗತ್ತೆ, 5 ಲೀಟ್ರ್ನಷ್ಟು ದೇಶೀ ಹಸುವಿನ ಗಂಜಲ ಬೇಕಾಗತ್ತೆ, ಹಾಗೆಯೇ 50 ಗ್ರಾಮ್ನಷ್ಟು ಸುಣ್ಣ ಬೇಕಾಗತ್ತೆ, 1 ಬೊಗಸೆ ಹೊಲದ ಮಣ್ಣು, ಕಾಡಿನ ಮಣ್ಣು ಅಥವಾ ಗಿಡದ ಕೆಳಗಡೆ ಇರುವಂಥ ಮಣ್ಣು ಬೇಕಾಗತ್ತೆ. ಈ ಬೀಜಾಮೃತವನ್ನು ತಯಾರು ಮಾಡುವಂಥ ಕ್ರಮ ಅಂದರೆ 5 ಕಿಲೋಗ್ರಾಮ್ನಷ್ಟು ಸಗಣಿಯನ್ನು ತೆಳುವಾದ ಹತ್ತಿ ಬಟ್ಟೆಯಲ್ಲಿ ಕಟ್ಟಿ 1 ರಾತ್ರಿಯಿಡೀ ಅಂದರೆ 12 ಗಂಟೆ ಕಾಲ 20 ಲೀಟರ್ ನೀರು ಇರುವಂತಹ ಡ್ರಮ್ಮಿನ ಒಳಗಡೆ ಡ್ರಮ್ನ ತಳಕ್ಕೆ ತಾಗದೇ ಇರೋ ಹಾಗೆ ತೂಗು ಹಾಕಬೇಕಾಗತ್ತೆ. ಇದೇ ಸಮಯದಲ್ಲಿ 1 ಲೀಟ್ರ್ ನೀರಿರುವಂಥ ಪಾತ್ರೆಯಲ್ಲಿ 1 ರಾತ್ರಿಯಿಡೀ ಅಂದರೆ 12 ಗಂಟೆ ಕಾಲ 50 ಗ್ರಾಮ್ನಷ್ಟು ಸುಣ್ಣವನ್ನು ನೆನೆ ಹಾಕಬೇಕು. ಮಾರನೇ ದಿನ ಬೆಳಗ್ಗೆ ಈ ಸಗಣಿಯ ಕಟ್ಟನ್ನು ಬಿತ್ತಲೇ ಚೆನ್ನಾಗಿ ನೀರಿನಲ್ಲಿ 5-6 ಸಾರಿ ಕುಲುಕಿಸಿ ತೂಗು ಹಾಕಿದ ಸಗಣಿಯನ್ನು ಮೇಲಕ್ಕೆ ಎತ್ತಿ ಸಗಣಿ ನೀರಿನ ತಿಳಿಗೆ ಮಣ್ಣನ್ನು ಸೇರಿಸಬೇಕಾಗತ್ತೆ. ಈ ದ್ರಾವಣಕ್ಕೆ 5 ಲೀಟ್ರ್ನಷ್ಟು ಗಂಜಾಳವನ್ನು ಬೆರೆಸಿ ಆನಂತರ ಸುಣ್ಣದ ತಿಳಿಯನ್ನು ಬೆರೆಸಿ ಚೆನ್ನಾಗಿ ಕಲಕಬೇಕು. ಈ ದ್ರಾವಣದಲ್ಲಿ ನಾವು ಬಿತ್ತನೆ ಮಾಡುವಂಥ ಬೀಜಗಳನ್ನು 10 ನಿಮಿಷ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡಬೇಕು. ಇದರಿಂದ ನಾವು ಉತ್ತಮವಾದಂಥ ಒಂದು ಮೊಳಕೆಯನ್ನು ನಿರೀಕ್ಷಿಸಬಹುದು. ಜೀವಾಮೃತ ನಾವು ಸಾವಯವ ಕೃಷಿಯಲ್ಲಿ ಬಳಸ್ಕೊಳ್ಳುವಂತಹ ಒಂದು ಮುಖ್ಯವಾದ ದ್ರವರೂಪದ ಗೊಬ್ಬರ. ಜೀವಾಮೃತದ ತಯಾರಿಕೆಗೆ ನಮಗೆ 200 ಲೀಟ್ರ್ ನೀರು ಬೇಕಾಗತ್ತೆ, 10 ಕಿಲೋಗ್ರಾಮ್ನಷ್ಟು ದೇಶೀ ಹಸುವಿನ ಸಗಣಿ ಬೇಕಾಗತ್ತೆ, 10 ಲೀಟ್ರ್ನಷ್ಟು ದೇಶೀ ಹಸುವಿನ ಗಂಜಳ ಬೇಕಾಗತ್ತೆ, 2 ಕಿಲೋಗ್ರಾಮ್ನಷ್ಟು ದೇಶೀ ಬೆಲ್ಲ, 2 ಕಿಲೋಗ್ರಾಮ್ನಷ್ಟು ದ್ವಿದಳ ಧಾನ್ಯದ ಹಿಟ್ಟು, 1 ಬೊಗಸೆ ಜಮೀನಿನ ಮಣ್ಣು ಅಥವಾ ಕಾಡು ಮಣ್ಣು ಅಥವಾ ಗಿಡದ ಕೆಳಗಿನ ಮಣ್ಣು ಬೇಕಾಗತ್ತೆ. ನಾವು ಬ್ಯಾರಲ್ಲು, ಡ್ರಮ್ಮು ಅಥವಾ ಸಿಮೆಂಟ್ ತೊಟ್ಟಿಯಲ್ಲಿ 200 ಲೀಟ್ರ್ ನೀರನ್ನು ತೆಗೆದುಕೊಂಡು ಅದಕ್ಕೆ ಮೊದಲನೇದಾಗಿ 10 ಕಿಲೋಗ್ರಾಮ್ನಷ್ಟು ಸಗಣಿ, ಆನಂತರ 2 ಕಿಲೋಗ್ರಾಮ್ನಷ್ಟು ಬೆಲ್ಲ, 2 ಕಿಲೋಗ್ರಾಮ್ನಷ್ಟು ದ್ವಿದಳ ಧಾನ್ಯದ ಹಿಟ್ಟು, 10 ಲೀಟ್ರ್ನಷ್ಟು ಗಂಜಳ ಮತ್ತು 1 ಬೊಗಸೆ ಮಣ್ಣನ್ನು ಸೇರಿಸಬೇಕಾಗತ್ತೆ. ಜೀವಾಮೃತ ಇರುವಂಥ ಬ್ಯಾರಲ್ಲು ಅಥವಾ ಡ್ರಮ್ಮು ಅಥವಾ ಸಿಮೆಂಟ್ ತೊಟ್ಟಿಯನ್ನು ತೆಳುವಾದ ಒದ್ದೆ ಗೋಣಿ ಚೀಲದಿಂದ ಮುಚ್ಚಿ ಮರದ ಕೆಳಗಡೆ ಅಥವಾ ನೆಲನಲ್ಲಿ ಇಡಬೇಕಾಗತ್ತೆ. ನಾವು ತಯಾರು ಮಾಡಿರುವಂಥ ಜೀವಾಮೃತವನ್ನು ಪ್ರತಿದಿನ ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಂಜೆ ದಿನಕ್ಕೆ 3 ಸಾರಿ ಕೋಲ್ನಿಂದ ವೃತ್ತಾಕಾರವಾಗಿ 1 ವಾರದವರೆಗೆ ತಿರುಗಿಸ್ಬೇಕು. ಜೀವಾಮೃತದ ಬಳಕೆಗೆ ಬಂದರೆ ಪ್ರತಿ ಹೆಕ್ಟೇರ್ಗೆ ಅಂದರೆ 2.5 ಎಕರೆಗೆ 500 ಲೀಟ್ರ್ ಪ್ರಮಾಣದಲ್ಲಿ ಈ ಜೀವಾಮೃತವನ್ನು ಬಳಸ್ಕೋಬೇಕಾಗತ್ತೆ. ಮುಖ್ಯವಾಗಿ ಗಿಡದ ಬುಡಕ್ಕೆ ಹಾಕ್ಬೋದು, ಅದೇ ರೀತಿ ಅದನ್ನು ಚೆನ್ನಾಗಿ ಸೋಸಿ ಹನಿ ನೀರಾವರಿ ಮೂಲಕವೂ ಕೂಡ ಕೊಡಬಹುದು. ಪಂಚಗವ್ಯವನ್ನು ಸಾವಯವ ಕೃಷಿಯಲ್ಲಿ ದ್ರವರೂಪದ ಗೊಬ್ಬರವನ್ನಾಗಿ ಬಳಸ್ಕೋಬಹುದು. ಪಂಚಗವ್ಯ ತಯಾರಿಕೆಗೆ ದೇಶೀ ಹಸುವಿನ ಸಗಣಿ 7 ಕಿಲೋಗ್ರಾಮ್ನಷ್ಟು ಬೇಕಾಗತ್ತೆ, ದೇಶೀ ಹಸುವಿನ ಗಂಜಳ 10 ಲೀಟ್ರ್ನಷ್ಟು ಬೇಕಾಗತ್ತೆ, ದೇಶೀ ಹಸುವಿನ ಹಾಲು 3 ಲೀಟ್ರ್ನಷ್ಟು, ದೇಶೀ ಹಸುವಿನ ಮೊಸರು 2 ಲೀಟ್ರ್ನಷ್ಟು, ದೇಶೀ ಹಸುವಿನ ತುಪ್ಪ 1 ಲೀಟ್ರ್ನಷ್ಟು, ನೀರು 10 ಲೀಟ್ರ್ನಷ್ಟು ಬೇಕಾಗತ್ತೆ. ಈ ಎಲ್ಲ ಪರಿಕರಗಳನ್ನು ಒಂದೊಂದಾಗಿ ಚೆನ್ನಾಗಿ ಮಿಶ್ರ ಮಾಡಿ ಚೆನ್ನಾಗಿ ಕಲಸಿ 15 ದಿನಗಳ ಕಾಲ ಇಡಬೇಕು. ನಿರಂತರವಾಗಿ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದಿನಕ್ಕೆ 2 ಸಾರಿ ಕೋಲ್ನಿಂದ ವೃತ್ತಾಕಾರವಾಗಿ ತಿರುಗಿಸ್ಬೇಕು. ಪಂಚಗವ್ಯ ಇರುವಂಥ ಬ್ಯಾರಲ್ಲು ಅಥವಾ ಡ್ರಮ್ಮನ್ನು ತೆಳುವಾದ ಪರದೆ ಅಥವಾ ಒದ್ದೆ ಗೋಣಿ ಚೀಲದಿಂದ ಮುಚ್ಚಿ ಮರದ ಕೆಳಗಡೆ ಅಥವಾ ನೆಲನಲ್ಲಿ ಇಡಬೇಕಾಗತ್ತೆ. ಈ ಪಂಚಗವ್ಯವನ್ನು ತಯಾರಿಸುವಂಥ ವಿಧಾನವನ್ನು ಹಂತ ಹಂತವಾಗಿ ಅನುಸರಿಸಬೇಕಾಗತ್ತೆ. ಮೊದಲಿಗೆ 7 ಕಿಲೋಗ್ರಾಮ್ನಷ್ಟು ದೇಶೀ ಹಸುವಿನ ಸಗಣಿ ಮತ್ತು 1 ಲೀಟ್ರ್ನಷ್ಟು ದೇಶೀ ಹಸುವಿನ ತುಪ್ಪವನ್ನು ಚೆನ್ನಾಗಿ ಸೇರಿಸಿ 2 ದಿನಗಳ ಕಾಲ ಕಳಿಸ್ಬೇಕಾಗತ್ತೆ. 2 ದಿನಗಳ ನಂತರ ಈ ಮಿಶ್ರಣಕ್ಕೆ 10 ಲೀಟ್ರ್ನಷ್ಟು ದೇಶೀ ಹಸುವಿನ ಗಂಜಳ ಮತ್ತು 10 ಲೀಟ್ರ್ನಷ್ಟು ನೀರನ್ನು ಸೇರಿಸಿ 15 ದಿನಗಳ ಕಾಲ ಕಳೆಯೋದಕ್ಕೆ ಬಿಡಬೇಕಾಗತ್ತೆ. 15ನೇ ದಿನದ ನಂತರ ಈ ಮಿಶ್ರಣಕ್ಕೆ 3 ಲೀಟ್ರ್ನಷ್ಟು ದೇಶೀ ಹಸುವಿನ ಹಾಲು, 2 ಲೀಟ್ರ್ನಷ್ಟು ದೇಶೀ ಹಸುವಿನ ಮೊಸರು, 3 ಲೀಟ್ರ್ನಷ್ಟು ಎಳನೀರು, ಹಾಗೆಯೇ 3 ಲೀಟ್ರ್ನಷ್ಟು ಕಬ್ಬಿನ ಹಾಲು ಅಥವಾ 250 ಗ್ರಾಮ್ನಷ್ಟು ಬೆಲ್ಲ ಮತ್ತು 12 ಚೆನ್ನಾಗಿ ಮಾಗದಂಥ ಪಚ್ಚಬಾಳೆ ಹಣ್ಣುಗಳನ್ನು ಸೇರಿಸಬೇಕಾಗತ್ತೆ. ಈ ರೀತಿ ಮಾಡಿದ ನಂತರ ನಾವು 14 ದಿನಗಳ ಕಾಲ ಇದನ್ನು ಕಳೆಯೋದಕ್ಕೆ ಇಡಬೇಕಾಗತ್ತೆ. ಅಂದರೆ ಒಟ್ಟು ಪಂಚಗವ್ಯವನ್ನು ತಯಾರು ಮಾಡೋದಕ್ಕೆ ನಮಗೆ 31 ದಿನ ಬೇಕಾಗತ್ತೆ. ಪಂಚಗವ್ಯವನ್ನು ನಾವು ಮುಖ್ಯವಾಗಿ ಬೆಳೆಗಳು ಹೂ ಆಡುವಂಥ ಹಂತದಲ್ಲಿ 15 ದಿನಗಳ ಅಂತರದಲ್ಲಿ 2 ಸಾರಿ 3-5% ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. ಪ್ರತಿ ಎಕರೆಗೆ 200 ಲೀಟ್ರ್ನಿಂದ 250 ಲೀಟ್ರ್ನಷ್ಟು ಈ ಪಂಚಗವ್ಯ ಬೇಕಾಗತ್ತೆ. ಅಂದರೆ ಹಣ್ಣಿನ ಬೆಳೆಗಾದರೆ ಪ್ರತಿ ಗಿಡಕ್ಕೆ 1 ಲೀಟ್ರ್ನಷ್ಟು ಈ ಪಂಚಗವ್ಯವನ್ನು ಬಳಸ್ಕೋಬಹುದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಸಮೀಪದ ತೋಟಗಾರಿಕಾ ಇಲಾಖೆಯ ಅಧಿಕಾರಿಗಳನ್ನು ಸಂಪರ್ಕಿಸಬಹುದು. ರೈತ ಬಾಂಧವರೇ, ಇದುವರೆಗೆ ಬೀಜಾಮೃತ, ಜೀವಾಮೃತ ಹಾಗೂ ಪಂಚಗವ್ಯ ಈ ಕುರಿತು ಮಾಹಿತಿ ಕೇಳಿದಿರಿ. ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 50 ಕೆಜಿ ಚೀಲವೊಂದಕ್ಕೆ ಇರುವ ಕಾಫಿ ದರ ಅರಬಿಕಾ ಪಾರ್ಚ್ಮೆಂಟ್ 25,500 ರೂಪಾಯಿಂದ 26,500 ರೂಪಾಯಿ, ಅರಬಿಕಾ ಚೆರಿ 14,650 ರೂಪಾಯಿಂದ 16,250 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 20,700 ರೂಪಾಯಿಂದ 21,600 ರೂಪಾಯಿ, ರೋಬಸ್ಟಾ ಚೆರಿ 11,400 ರೂಪಾಯಿಂದ 12,200 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಇಲ್ಲಿಗೆ ನಮ್ಮ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಗಿಯಿತು. ನಾಳಿನ ರೈತ ಧ್ವನಿ ಕಿಸಾನ್ ವಾಣಿಯಲ್ಲಿ ಕಾಫಿ ಬೆಳೆಯಲ್ಲಿ ಕಳೆ ನಿಯಂತ್ರಣ ಕುರಿತು ಡಾಕ್ಟರ್ ನಾಗರಾಜ ಗೋಕಾವಿ ಅವರೊಂದಿಗೆ ಸಂದರ್ಶನವಿದೆ. ನಾಳಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ರಂಗ ಪ್ರಸಾರವಾಯಿತು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ನಿಧನ ಸುದ್ದಿ. ಮೂಲತ್ ವಿರಾಜ್ಪೇಟೆ ಕುಕ್ಲೂರ್ ಕಾರಳಾನ ಇಕ್ಕ ಮೂರ್ನಾಡ್ ಪಕ್ಕತ್ರ ಐಕೊಳತ್ತು ವಾಸಂಜ ಕುಂದತ್ ಮಾಳೇಟಿರ ಸ್ವರ್ಗೀಯ ಪೂಣಚ್ಚ ಶಿವಪ್ಪಾಯಂಗಡ ಪೊಣ್ಣು ಕಮಲಾ ಪೂಣಚ್ಚ ಇಂಗ 86ನೇ ವಯಸ್ಸಿಲ್ ಇಂದು ಪಲಾಕ 12 ಗಂಟೆಗೆ ಮರಣಪಟ್ಟಿತ್ತು. ಮಾಳೇಟಿರ ಕಮಲಾಯಂಗಡ ತಾಮನೆ ಕಂಡ್ರ ತಂಡ ಇಂಗಡ ಆಕೇರಿ ಕಾರ್ಯ ನಾಳೆ ಪಲಕ 12 ಗಂಟೆರ ಐಕೊಳತ್ತಲುಳ್ಳ ಅಂಗಡ ಸ್ವಂತ ಮನೆಯಲ್ಲಿ ನಡಪ. ನಿಧನ ಸುದ್ದಿ ಕೇಳಿದಿರಿ. ಆಕಾಶವಾಣಿ ಮಡಿಕೇರಿ. ಸುದ್ದಿ ಜೊಂಪೆ ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು ಜಂಪೆನ ವಿವರ. ಹವಾಮಾನ ಬದಲಾಗ್ತಿರೋದ್ರಿಂದ ಪರಿಸರದ ಮೇಲೆ ಬೇರೆ ಬೇರೆ ರೀತಿಯಲ್ಲಿ ಪರಿಣಾಮ ಬೀರ್ತಾ ಇದ್ದು ಇದರ ಬಗ್ಗೆ ಅಗತ್ಯ ಮುನ್ನೆಚ್ಚರಿಕೆ ವಹಿಸಕ್ಕೂ ತಿಳಿ ಕೊಡಗು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾವು ತಿಳಿಸೋಳು. ಜಿಲ್ಲಾ ಪಂಚಾಯಿತಿ ಕಚೇರಿಯಲ್ಲಿ ಇಂದು ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಮಂಡಳಿ ಕೂಡುಕೂಟಲಿ ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆ ಕ್ರಿಯೆ ಯೋಜನೆ ಬಗ್ಗೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ತರಬೇತಿ ಕಾರ್ಬಾರ್ನ ಉದ್ಘಾಟಿಸಿ ಮಾತನಾಡಿ, ನಮ್ಮ ಪರಿಸರನ ಸ್ವಚ್ಛ ಮತ್ತು ಸುಸ್ಥಿರ ಆಗಿಡಿದು ನಮ್ಮೆಲ್ಲರ ಕರ್ತವ್ಯ. ಪರಿಸರ ಸಂರಕ್ಷಣೆಗೆ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಒತ್ತು ನೀಡಕುತ್ತ ಹೇಳ್ದು, ಅಭಿವೃದ್ಧಿ ಕೆಲಸಗಳೊಟ್ಟಿಗೆ ಪರಿಸರ ಸಂರಕ್ಷಣೆ ಕಾಳಜಿ ಕೂಡ ಇರ್ಕನ, ಪ್ರಕೃತಿ ಮತ್ತೆ ಪ್ರಗತಿ ಒಟ್ಟಿಗೆ ಹೋಕೆ ಸಾಧ್ಯ ಆದೇ ತಿಳಿ ದಿವಂಗತ ಬಿಎಸ್ ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿಗೆ ಭಾಜನರಾದ ಹಿರಿಯ ಸಾಹಿತಿ ನಾಗೇಶ್ ಕಾಲೂರವು ಅಭಿಪ್ರಾಯನ ವ್ಯಕ್ತಪಡಿಸಲು. ಅವು ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಕೊಡಗು ಪತ್ರಕರ್ತರ ಸಂಘದ ಕೂಡುಕೂಟಲಿ ಆಯೋಜನೆ ಮಾಡಿದ ಜಂಬರಲ್ಲಿ ದತ್ತಿ ಪ್ರಶಸ್ತಿನ ಪಡ್ಕೊಂಡು ಮಾತಾಡಿ, ಪ್ರಗತಿ ನೆಪಲಿ ಪರಿಸರ ನಾಶ ಜಾಸ್ತಿ ಆಗ್ತಾ ಉಂಟು, ಆ ನಿಟ್ಟಲ್ಲಿ ಪ್ರಕೃತಿ ಸಂರಕ್ಷಣೆ ಪ್ರಗತಿ ಯೋಜನೆ ಒಟ್ಟಿಗೆ ಸಾಗುವ ಚಿಂತನೆ ಮಾಡಕುತ್ತ ಹೇಳ್ದು. ಗೌಡ ಫುಟ್ಬಾಲ್ ಅಕಾಡೆಮಿ ಕೊಡಗು ಇವರ ಕಡೆಯಿಂದ ಮರಗೋಡು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲಾ ಆಟದ ಬಾಣಲಿ ಗೌಡ ಕುಟುಂಬಗಳ ನಡುವೆ ನಡೀತಾ ಇರುವ ಫುಟ್ಬಾಲ್ ಪಂದ್ಯಾಟಲಿ ಇಂದು ನಡೆದ ಆಟಲಿ ಕಡ್ಯದ ಕೊಂಪ್ಲಿರ ಪೊಕ್ಲಾಂಡ್ರ ಪಡಿಕಲ್ ತಂಡಗ ಕ್ವಾರ್ಟರ್ ಫೈನಲ್ ಹಂತಕ್ಕೆ ತಲುಪಿಳು. ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆನ ಕಾಲೇಜಿನ ಸಭಾ ಕೊಠಡಿಲಿ ನಾಳೆ ಹೊತ್ತರೆ 8:30 ಮುಂದುವರೆದ ವೈದ್ಯಕೀಯ ಶಿಕ್ಷಣ ಕಾರ್ಬಾರ್ ನಡೆದಿದೆ. ಶ್ರೀಮಂಗಲ 66/11 ವಿದ್ಯುತ್ ಉಪಕೇಂದ್ರದಿಂದ ಹೊರಹೋಗ್ತಾ ಇರುವ ಎಲ್ಲ ಪೀಡರ್ಗಳಲ್ಲಿ ನಾಳೆ ಹೊತ್ತಾರೆ 10:00 ಹಿಂಬತ್ತು 5:00 ರಿಪೇರಿ ಕೆಲಸ ಇರದಿಂದ ಕಾಯಿಮನೆ ಮಂಚಳ್ಳಿ ಪೂಜೆಕಲ್ಲು ನಲ್ಲೂರು ನಾತಂಗಲ ತೈಲ ಕುಟ್ಟ ಸಿಂಕೋನ ಹರಿಹರ ನಾಲ್ಕೇರಿ ಚಿಪ್ಪೆಕೊಲ್ಲಿ ಗುಡ್ಡಮಾಡು ನಮ್ಮೆಲೆ ತೆರಾಲು ಹಾಗೆ ಪೊನ್ನಂಪೇಟೆ ತಾಲೂಕಿನ ನಲ್ಲೂರು ಬಾಳೆಲೆ ತಿತಿಮತಿ ಪಾಲಿಬೆಟ್ಟ ಬೇಗೂರು ಗೋಣಿಕೊಪ್ಪಲು ಹಾತೂರು ಅತ್ತೂರು ಕಾನೂರು ದೇವರಪುರ ಕಾರ್ಮಾಡು ನಿಟ್ಟೂರು ಕಿರುಗೂರು ಸುತ್ತಮುತ್ತಲ ಪ್ರದೇಶದಲ್ಲಿ ಕರೆಂಟ್ ಇರದಿಲ್ಲ ತಡೆ ವಿದ್ಯುತ್ ಇಲಾಖೆ ಪ್ರಕಟಣೆ ತಿಳಿಸಲು. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ವತಿಯಿಂದ ಅರೆಭಾಷಿಕರ ಐನ್ಮನೆ ಜಂಬರ ಮಕ್ಕಂದೂರು ಗ್ರಾಮದ ಗೊಂಬುಗೌಡನ ಐನ್ಮನೆಯಲ್ಲಿ ನಾಳೆ ಹೊತ್ತರೆ 10:30 ನಡೆದಿದೆ. ಸುಳ್ಯದ ಸಾಹಿತಿ ಎಕೆ ಹಿಮಕರಾವು ಅರೆಭಾಷೆ ಕುಟುಂಬಗಳ ಐನ್ಮನೆ ವಿಷಯದ ಬಗ್ಗೆ ಉಪನ್ಯಾಸ ನೀಡುವೆ. ಹಾಗೆ ಅರವಿಂದ್ ಮಾಚಯ್ಯ ಕುಂಭಗೌಡನವು ಕುಂಭಗೌಡನ ಐನ್ಮನೆ ನಡೆದು ಬಂದ ದಾರಿ ಬಗ್ಗೆ ಉಪನ್ಯಾಸ ನೀಡುವೆ. ನಾಳೆ ಹೊತ್ತಾರೆ 9:30 ಸುಳ್ಯ ಜಯಪ್ರಕಾಶ್ ಪೆರುಮಂಡ ಮತ್ತು ತಂಡದವರಿಂದ ಅರೆಭಾಷೆ ಹಾಡುಗ ಹಾಗೆ ಮಧ್ಯಾಹ್ನ 2:00 ಮೇಲೆ ಸಾಂಸ್ಕೃತಿಕ ಚಂಬರ ನಡೆದಿದೆ. 18 SNDP ಯೋಗಂ ಕೊಡಗು ಯೂನಿಯನ್ ಆಸ್ಪತ್ರೆ ಸುಳ್ಯ ಇವರ ಕೂಡುಕೂಟಲಿ ಸಿದ್ದಾಪುರ ಸ್ವರ್ಣಮಾಲಾ ಕಲ್ಯಾಣ ಮಂಟಪದಲ್ಲಿ ಪುಕ್ಕಟೆ ಆರೋಗ್ಯ ತಪಾಸಣಾ ಶಿಬಿರನ ಏರ್ಪಾಡು ಮಾಡಲು ಆಸಕ್ತಿರುವ ಇದರ ಪ್ರಯೋಜನ ಪಡ್ಕೊಳ್ಳಕ್ಕೆ. ಪುರಾತತ್ವ ಸಂಗ್ರಹಾಲಯ ಮತ್ತು ಪರಂಪರೆ ಇಲಾಖಾ ವತಿಯಿಂದ ಮಡಿಕೇರಿ ಪ್ಯಾಟೆನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ 18 ಹೊತ್ತಾರೆ 9:00 ಅಂತಾರಾಷ್ಟೀಯ ವಸ್ತು ಸಂಗ್ರಹಾಲಯ ದಿನಾಚರಣೆ ನಡೆದಿದೆ. ಈ ಜಂಬರದ ಪ್ರಯುಕ್ತ ಪಿಕೆ ಕೇಶವಮೂರ್ತಿಯವರು ಸಂಗ್ರಹ ಮಾಡಿದ ಪ್ರಾಚೀನ ದುಡ್ಡಿನ ಪ್ರದರ್ಶನ ಸರ್ಕಾರಿ ವಸ್ತು ಸಂಗ್ರಹಾಲಯದಲ್ಲಿ ಏರ್ಪಾಡು ಮಾಡಲಾಗಿತ್ತು. ಈ ಕಾರ್ಬಾರ್ನ ಜಿಲ್ಲಾಧಿಕಾರಿ ವೆಂಕಟರಾಜವು ಉದ್ಘಾಟಿಸುವೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ವಸತಿ ಕಾಲೇಜಿನ ಕೊಡ್ಲಿಪೇಟೆ ಇಲ್ಲಿಗೆ PCMB ಸೈನ್ಸ್ ತರಗತಿಗೆ ಪುಕ್ಕಟೆ ಪ್ರವೇಶಕ್ಕೆ ಅರ್ಜಿ ಕರೆದಳು. ಸೇವಾ ಸಿಂಧು ಮೂಲಕ ಅರ್ಜಿ ಹಾಕಿಕೆ ನಾಳೆ ಆಖರಿ ದಿನ. ಶಿಶು ಅಭಿವೃದ್ಧಿ ಯೋಜನೆ ಇಲಾಖಾ ವತಿಯಿಂದ ಮಡಿಕೇರಿ ತಾಲೂಕು ವ್ಯಾಪ್ತಿಗೆ ಒಳಪಟ್ಟಿರುವ 13 ಅಂಗನವಾಡಿ ಕಾರ್ಯಕರ್ತೆಯರ ಹುದ್ದೆ ಮತ್ತು 32 ಅಂಗನವಾಡಿ ಸಹಾಯಕಿಯರ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಎಲ್ಲ ದಾಖಲೆಗಳೊಟ್ಟಿಗೆ ಅರ್ಜಿ ಹಾಕಿಕೆ 9 ಆಖರಿ ದಿನ. ಬೇರೆ ಬೇರೆ ಇಲಾಖೆಗಳ ಸಕಾಲ ಕಾಯ್ದೆ ಅಡಿಲಿ ಸಲ್ಲಿಕೆಯಾಗುವ ಅರ್ಜಿಗಳಿಗೆ ಕಾಲಮಿತಿಯಲ್ಲಿ ಮಾಹಿತಿ ನೀಡುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವೆಂಕಟರಾಜವು ಸೂಚನೆ ನೀಡಲು, ಜಿಲ್ಲೆನ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಂಗೆ ಅಧಿಕಾರಿಗಳೊಟ್ಟಿಗೆ ಮಡಿಕೇರಿಪೇಟೆನ ಜಿಲ್ಲಾಧಿಕಾರಿ ಕಚೇರಿ ಸಭಾಭವನದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾಹಿತಿನ ಪಡೆದು ಮಾತನಾಡಿ, ಸಕಾಲ ಕಾಯ್ದೆ ಅಡಿ ಸಲ್ಲಿಕೆಯಾಗುವ ಅರ್ಜಿಗಳನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ದು ಸರಿಯಾದ ಸಮಯದೊಳಗೆ ಮಾಹಿತಿ ನೀಡಕ್ಕೂ ತಿಳಿಯವು ಹೇಳ್ದು. 2025-26 ಸಾಲಿನ ಸರ್ಕಾರಿ ಪ್ರಾಥಮಿಕ ಪ್ರೌಢಶಾಲೆ ಮತ್ತು ಪದವಿ ಪೂರ್ವ ಕಾಲೇಜುಗಳಿಗೆ ಮಕ್ಕಳ ದಾಖಲಾತಿನ ಹೆಚ್ಚಿಸಿಕೆ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಬಾರ್ನ ಹಮ್ಮಿಕೊಳ್ಳಲಾಗಿತ್ತು. ಶೈಕ್ಷಣಿಕ ಸಂವಾದ ಮತ್ತು ಜಾಗೃತಿ ಮೂಡಿಸಿಕೆ ತಾಲೂಕು ವಲಯದ ಹಂತದಲ್ಲಿ ಒಂದು ದಿನದ ಪ್ರೇರಣಾತ್ಮಕ ಶಾಲಾ ಜಂಬರ ಏರ್ಪಾಡು ಮಾಡಲಾಗಿದ್ದು 20 ಹೊತ್ತರೆ 9:00 1:00 ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಹಾಗೆ 22 PM ಶ್ರೀ ಹಿರಿಯ ಪ್ರಾಥಮಿಕ ಶಾಲೆ ಮೂರ್ನಾಡಲಿ ನಡೆದಿದೆ. ವಿರಾಜಪೇಟೆ ಮತ್ತು ಪೊನ್ನಂಪೇಟೆ ತಾಲೂಕಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಕಾರ್ಯನಿರ್ವಹಿಸುತ್ತಿರುವ ಮೆಟ್ರಿಕ್ ಪೂರ್ವ ಹೈದೆಗಳ ಮತ್ತು ಗೂಡೆಗಳ ಪ್ರವೇಶಿಗಾಗಿ ಹೊಸದಾಗಿ ಸೇರಿಕೆ ವಿದ್ಯಾರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಕರೆದಳು. ಅರ್ಜಿ ಹಾಕಿಕೆ ಬರುವ ತಿಂಗಳ 16 ಆಖರಿ ದಿನ. ಜಾಸ್ತಿ ಮಾಹಿತಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿಯವರನ್ನು ಸಂಪರ್ಕಿಸಕ್ಕೆ. ಮಕ್ಕಳ ಬುದ್ಧಿವಂತಿಕೆ ಮತ್ತು ಕ್ರಿಯಾಶೀಲ ಚಟುವಟಿಕೆಗೆ ಬೇಸಿಗೆ ಶಿಬಿರ ಸಹಕಾರಿಯಾಗಿದ್ದು ಬೇಸಿಗೆ ಸಮಯದಲ್ಲಿ ಶಿಬಿರದ ಅವಕಾಶನ ಸದುಪಯೋಗ ಪಡಿಸಿಕೊಡಗುತ್ತೇಳಿ ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ರಂಗದಾಮಪ್ಪವು ಹೇಳಿಳು. ಸರ್ಕಾರಿ ಹೈದೆಗಳ ಬಾಲಮಂದಿರಲ್ಲಿ ರಾಜ್ಯ ಬಾಲಭವನ ಸೊಸೈಟಿ ಬೆಂಗಳೂರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕೂಡುಕೂಟಲಿ ನಡೆದ ಪುಕ್ಕಟೆ ಬೇಸಿಗೆ ಶಿಬಿರನ ಉದ್ಘಾಟಿಸಿ ಮಾತಾಡಿ, ಸಣ್ಣ ವಯಸ್ಸಿನ ಮಕ್ಕಳಿರುವ ಪ್ರತಿಭೆನ ತೋರಿಸಿಕೆ ಶಿಬಿರಗ ಸಹಕಾರಿಯಾದೆ. ಮಕ್ಕಳಿಗೆ ಆಟ ಪಾಠದೊಟ್ಟಿಗೆ ಸಾಂಸ್ಕೃತಿಕ ಸಂಗೀತ ಸೇರಿದಂಗೆ ಬೇರೆ ಬೇರೆ ಕ್ಷೇತ್ರದಲ್ಲಿ ತೊಡಗಿಸ್ಕಡಿಕೆ ಶಿಬಿರಗ ಮೂಲ ಪ್ರೇರಣೆ ಆದೇ ತಾವು ಹೇಳ್ದು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. Admissions are open for the year 2025 and 26. Coorg Institute of PU College, Ponnampete, Kodagu. For PCMB, PCMC, EBAC, EBM, special scholarships, free ships and free concessions are available for state, district, school toppers, national and state level achievers in sports and other co-curricular activities. With best sports amenities, separate hostel for boys and girls and exclusive JEE, NEET, CET and NDA coaching. For more info, call 9611-55457. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಭಾಗಮಂಡಲದ ಕೆವಿಜಿ ಐಟಿಐ ನಲ್ಲಿ 2 ವರ್ಷಗಳ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ ಮೆಕಾನಿಕ್ ಹಾಗೂ ಮೆಕಾನಿಕ್ ಮೋಟಾರ್ ವೆಹಿಕಲ್ ಕೋರ್ಸ್ ಗಳಿಗೆ ಪ್ರವೇಶಾತಿ ಪ್ರಾರಂಭಗೊಂಡಿದೆ. ವಿದ್ಯಾರ್ಹತೆ, ಎಸ್ಎಸ್ಎಲ್ಸಿ ಪಾಸ್. ಸಂಪರ್ಕಿಸಿ ಪ್ರಾಚಾರ್ಯರ ಮೊಬೈಲ್ ಸಂಖ್ಯೆ 9900902141. ನಿಮ್ಮ ಮನೆ, ಕಚೇರಿ, ತೋಟ, ಜಮೀನು, ಹೋಮ್ಸ್ಟೇಗಳ ಭದ್ರತೆಗಾಗಿ ಎಲ್ಲಾ ಶೈಲಿಯ ಕಾಂಪೌಂಡ್ ವಾಲ್ಸ್, ಸಿಮೆಂಟ್ ಪೋಲ್ಸ್, ಫೆನ್ಸಿಂಗ್, ರೆಡಿಮೇಡ್ ಶೀಟ್ ಗಳು, ಲೇಬರ್ ಶೆಡ್, ತಂತಿಬೇರಿ, ಚೈನ್ ಲಿಂಕ್, ಅಲ್ಲದೆ ಭದ್ರತೆ ನೀಡುವ ಗಟ್ಟಿಮುಟ್ಟಾದ ಕಾಂಕ್ರೀಟ್ ಐಟಮ್ಸ್ ಗಳಿಗಾಗಿ ಹಿಂದೆ ಭೇಟಿ ನೀಡಿ. ಹಿಮಾಲಯ ಕಾಂಪೌಂಡ್ ವಾಲ್, ಚರ್ಚ್ ಸ್ಟ್ರೀಟ್, ವಿರಾಜಪೇಟೆ. ನ್ಯಾಯೋಚಿತ ಬೆಲೆ, ಗುಣಮಟ್ಟ, ದೀರ್ಘವಾಡಿಕೆ ನಮ್ಮ ಗ್ಯಾರಂಟಿ. ಸಂಪರ್ಕಿಸಿ ಮಾಲೀಕರ ರೋಹಿತ್ ಭೀಮಯ್ಯ, 9008888957. ನಂಬರ್ ಮತ್ತೊಮ್ಮೆ 9008888957. ಕುಂಜಿಲನ ಕುಟುಂಬಸ್ಥರು, ಇದೇ 17ರಂದು ನಾಳೆ ಶನಿವಾರ ರಾತ್ರಿ 8:30 ದೈವಗಳ ಕೋಲವನ್ನು ಮತ್ತು 18ರಂದು ಭಾನುವಾರ ಬೆಳಿಗ್ಗೆ 10:30 ಕೊಡಿಬೀರ ಹಾಗೂ ಕರಿಚೌಂಡಿ ಕೋಲವನ್ನು ಕಡೆತ್ತೂರು ಗ್ರಾಮದಲ್ಲಿರುವ ಕುಂಜಿಲನ ಐನು ಮನೆಯಲ್ಲಿ ನಡೆಸಲಿದ್ದಾರೆ. ಕುಟುಂಬಸ್ಥರು, ಊರಿನವರು, ತವರು ಮನೆ ಹೆಣ್ಣು ಮಕ್ಕಳು, ನೆಂಟರಿಷ್ಟರೆಲ್ಲ ಪಾಲ್ಗೊಳ್ಳುವಂತೆ ಕುಂಜಿಲನ ಕುಟುಂಬಸ್ಥರು ಕೇಳಿಕೊಂಡಿದ್ದಾರೆ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ರಾತ್ರಿ ನಿದ್ರೇನೇ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿಂದ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್, ಕೊಡಗಿನ ಗೋಣಿಕೊಪ್ಪ, ಸೋಮವಾರಪೇಟೆ ಹಾಗೂ ಕುಶಾಲ ನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್, 9606017186. ವಿರಾಜಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಜರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿರಾಜಪೇಟೆ. ಮಡಿಕೇರಿಯ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಗ್ಯಾಸ್ ಅಂಡ್ ಎಲೆಕ್ಟ್ರಿಕಲ್ ಗೀಸರ್, ಮೈಕ್ರೋ ಓವನ್ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 2300018. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾಂಡ್ ಸಿಟಿ. ಸ್ಯಾಂಡ್ ಸಿಟಿ ಅರ್ಪಿಸುತ್ತಿದೆ ಸ್ಯಾಂಡ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲಾ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳ ನಾಯಕಂಡ ಲಾಂಛನ ಬೋಪಣ್ಣ. ಹವಾಮಾನತಿಂಜ ಆಪ ಬದಲಾವಣೆಂಜ ಪರಿಸರತ್ರ ಮೇಲೆ ಭಾರಿ ಪರಿಣಾಮ ಆಪ. ಇಂಡ ಬಗ್ಗೆ ಅಗತ್ಯ ಮುನ್ನೆಚ್ಚರಿಕೆ ಎಡ್ತೋಂಡು ಒಂದು ಕೊಡಗು ಜಿಲ್ಲಾ ಪಂಚಾಯತ್ರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆನಂದ ಪ್ರಕಾಶ್ ಮೀನಾ ಅಂಗ ಅರಿಸಿಟ್ಟಿತ್ತು. ಮಡಿಕೇರಿಯ ಜಿಲ್ಲಾ ಪಂಚಾಯತ್ ಕಚೇರಿಯಲ್ಲಿ ಇಂದು ನಡೆದ ಪರಿಸರ ನಿರ್ವಹಣೆ ಪಿಣ್ಯ ನೀತಿ ಸಂಶೋಧನಾ ಸಂಸ್ಥೆ ಕರ್ನಾಟಕ ರಾಜ್ಯ ವಿಜ್ಞಾನ ಪಿಣ್ಯ ತಂತ್ರಜ್ಞಾನ ಮಂಡಳಿ ಇಂಗಡ ಕೂಡುಕೂಟತ್ತು ಕರ್ನಾಟಕ ರಾಜ್ಯ ಹವಾಮಾನ ಬದಲಾವಣೆಯ ಕ್ರಿಯಾ ಯೋಜನೆ ರಮೀದ ಜಿಲ್ಲಾ ಮಟ್ಟದ ಅಧಿಕಾರಿಯ ತರಬೇತಿ ಕಾರ್ಯಕ್ರಮತನ ಉದ್ಘಾಟನೆ ಮಾಡಿತ ಇಂಗ ತಕ್ಕ ಬಂದತ್ತು. ನಂಗಡ ಪೆರಿಯಂಗ ನಲ್ಲೂರು ಪರಿಸರತ್ನ ನಂಗಕ್ಕೆ ತಂದಿತ್ತು. ಈನ ಸ್ವಚ್ಛವಾಯಿತ ವೆಚ್ಚೋದು ನಂಗಡ ಆದ್ಯ ಕರ್ತವ್ಯ ಆಯಿತುಂಡು. ಇಂಡ ಬಗ್ಗೆ ಎಲ್ಲಾ ಇಲಾಖೆಯ ಅಧಿಕಾರಿಯ ಒತ್ತು ಕೊಡ್ಕೊಂಡು ಒಂದು ಅವು ಅಣ್ಣುಚಿ ಕಾರ್ಯಕ್ರಮತ್ಲೆ ಮುಖ್ಯಪಟ್ಟವು ಹಾಜರಿಂಜತ್ತು. 2025-26 ಸಾಲರ ಸರ್ಕಾರಿ ಪ್ರೈಮರಿ ಹೈಸ್ಕೂಲ್ ಪಿನ್ಯ ಸರ್ಕಾರಿ ಪಿಯು ಕಾಲೇಜರ ಮಕ್ಕಳ ದಾಖಲಾತಿ ಜಾಸ್ತಿ ಮಾಡುವ ನಿಟ್ಟಲು ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮದ ಏರ್ಪಾಡು ಮಾಡಿತ್ತು. ಶೈಕ್ಷಣಿಕ ಸಂವಾದ ಪಿನ್ಯ ಜಾಗೃತಿನ ಬಪ್ಪು ಚಿಡುವಕ್ಕೆ ತಾಲೂಕು ಹಂತತ್ಲೆ ಒಂದು ದಿನ ತರ ಪ್ರೇರಣಾತ್ಮಕ ಸ್ಕೂಲ್ ಕಾರ್ಯಕ್ರಮತನ ಏರ್ಪಾಡು ಮಾಡಿತ್ತು. ಮಡಿಕೇರಿ ತಾಲೂಕರ ತಾಲೂಕು ಮಟ್ಟತ್ರ ನಮ್ಮ ಶಾಲೆ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ನಾಳಾಂಕ ಇರುವುದಾಂಗ ಪೊಲಾಕ 9 ಗಂಟೆಂಜಿ ಮಜ್ಜಣ 1 ಗಂಟೆ ಕತ್ತನೆ ಮಡಿಕೇರಿ ಸರ್ಕಾರಿ ಮಾದರಿ ಪ್ರೈಮರಿ ಸ್ಕೂಲ್ ನಡಪ. ಅಲ್ಲತೆ ಮೂರ್ನಾಡು ಸರ್ಕಾರಿ ಪಿಎಂ ಶ್ರೀ ಹೈಯರ್ ಪ್ರೈಮರಿ ಸ್ಕೂಲ್ ಹೋಬಳಿ ವಲಯದ ಕಾರ್ಯಕ್ರಮ ಇದೇ ನಾಳಾಂಕ ಇರುವತ್ತ ದಂಡಾಂಗ ಪೊಲಾಕ 9 ಗಂಟೆಂಜಿ ಮಜ್ಜಣ 1 ಗಂಟೆ ಕತ್ತನೆ ನಡಪಂದು ಮಡಿಕೇರಿ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ಹೆಂಗ ಅರಿಚಿಟ್ಟಿತ್ತು. ಎಸ್ಎನ್ಡಿಪಿ ಯೋಗಂ ಕೊಡಗು ಯೂನಿಯನ್ ಪಿನ್ಯ ಕೆವಿಜಿ ವೈದ್ಯಕೀಯ ಅಲ್ಲದ ಆಯುರ್ವೇದ ಮಹಾವಿದ್ಯಾಲಯ ಆಸ್ಪತ್ರೆ ಸುಳ್ಯ ಇಂಗಡ ಕೂಡುಕೂಟತ್ ಸಿದ್ದಾಪುರತರ ಸ್ವರ್ಣಮಾಲ ಕಲ್ಯಾಣ ಮಂಟಪತ್ ಬಣ್ಣೆ ಆರೋಗ್ಯ ತಪಾಸಣಾ ಶಿಬಿರತ್ನ ಏರ್ಪಾಡು ಮಾಡಿತ್ತು. ಇರಾದೆ ಉಳ್ಳವು ಇಂಡ ಪ್ರಯೋಜನ ಪಡೆದೋಲು. ಅಭಿವೃದ್ಧಿ ಕಾರ್ಯತ್ರ ಕೂಡ ಪರಿಸರ ಸಂರಕ್ಷಣೆಯ ಕಾಳಜಿ ಕೂಡ ಉಂಡೆಂಗಿ ಪ್ರಕೃತಿ ಪಿನ್ಯ ಪ್ರಗತಿ ಕೂಡ ಪೋಪಕ್ ಆಪಾಂದ್ ಡಿ ಬಿ ಎಸ್ ಗೋಪಾಲಕೃಷ್ಣ ದತ್ತಿ ಪ್ರಶಸ್ತಿ ಪಡೆದಂಡ್ ಪೆರಿಯ ಸಾಹಿತಿ ನಾಗೇಶ್ ಕಾಲೂರ್ ಅಭಿಪ್ರಾಯಪಟ್ಟತ್. ನಗರ